ಸಾವಯವ ತರಕಾರಿ ಬೇಸಾಯ ಕುರಿತು ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾ ಶಂಕರ್ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಮೊದಲಿಗೆ ಜಾಹೀರಾತುಗಳು. ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯ ಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800452866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಶಂಕರ್ ಹೆಬ್ಬಾರ್ ಅವರೇ. ನಮಸ್ಕಾರ ಜಗದೀಶ್ ಅವರೇ. ನಮ್ಮ ರೈತ ಬಾಂಧವರು ಇತ್ತೀಚೆಗೆ ಈ ಸಾವಯವ ಕೃಷಿ ಕಡೆಗೆ ಹೆಚ್ಚಿನ ಒಂದು ಒಲವನ್ನು ತೋರಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ತರಕಾರಿ ಬೆಳೆಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದು ಒಳ್ಳೆಯ ಬೆಲೆಯನ್ನು ಪಡಿಬಹುದು ಅನ್ನೋದು ಕೂಡ ಅವರ ಒಂದು ಆಲೋಚನೆ ಅಂತ ಹೇಳ್ಬೋದು. ಮತ್ತು ಈ ಸಾವಯವ ಕೃಷಿಗೆ ಸಂಬಂಧಪಟ್ಟಾಗೆ, ವಿಶೇಷವಾಗಿ ತರಕಾರಿ ಬೇಸಾಯಕ್ಕೆ ಸಂಬಂಧಪಟ್ಟಾಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಸಾಕಷ್ಟು ಈ ಸಂಶೋಧನೆ ನಡೆದಿದೆ ಅಂತ ನಮಗೆ ಗೊತ್ತಾಯಿತು. ತಾವಿವತ್ತು ಈ ಸಾವಯವ ಕೃಷಿಯಲ್ಲಿ ತರಕಾರಿ ಬೇಸಾಯವನ್ನು ಹೇಗೆ ಮಾಡ್ಕೋಬೋದು, ಇದಕ್ಕೆ ಏನೇನು ವಿಧಾನಗಳನ್ನು ಅನುಸರಿಸಬೇಕಾಗತ್ತೆ, ತಂತ್ರಜ್ಞಾನಗಳನ್ನು ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ತರಕಾರಿ ಬೆಳೆಗಳನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ ನಾವು ಯಾಕಾಗಿ ಬೆಳಿಬೇಕಾಗತ್ತೆ ಅಂತೀರಾ? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗ ನೋಡಿ, ಸಾವಯವ ಪದ್ಧತಿಯಲ್ಲಿ ಯಾವುದೇ ಬೆಳೆಗಳನ್ನು ನಾವು ಬೆಳೆಯುವಂಥ ಉದ್ದೇಶ ಅಂತ ಹೇಳಿದರೆ ಮುಖ್ಯವಾಗಿ ನಮಗೆ ಒಂದು ಉತ್ತಮವಾದಂಥ ಪೋಷಕಾಂಶಗಳನ್ನು ಒದಗಿಸುವಂತಹ ಒಂದು ಆಹಾರ ಪದಾರ್ಥ ನಮಗೆ ಸಿಗಬೇಕು ಅಂತೇಳಿ. ಅದರಲ್ಲಿ ಯಾವುದೂ ವಿಷ ಬರಬಾರ್ದು, ಕಲಬೆರಕೆ ಬರಬಾರ್ದು. ಅದೇ ರೀತಿ ನಾವು ಬೆಳೆಸುವಾಗ ಮಣ್ಣಿಗೆ ಅದರಲ್ಲಿ ನಾವು ವಿಷಕಾರಕ ಅಥವಾ ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸುವುದರಿಂದ ಮಣ್ಣು ಆರೋಗ್ಯ ಕೆಡುವಂಥ ಪರಿಸ್ಥಿತಿ ಬರ್ತದೆ, ಇದಾಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ನಾವು ಸಾವಯವ ಬೇಸಾಯವನ್ನು ನಾವು ಈಗ ಭಾಳಷ್ಟು ರೈತರು ಹಾಗೂ ಬೇರೆ ಅದಕ್ಕೆ ಸಂಬಂಧಪಟ್ಟವರು ನಾವು ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆದರೆ ಈ ಸಾವಯವ ಪದ್ಧತಿಯನ್ನು ಕೆಲವು ಬೆಳೆಗಳಿಗೆ ಹೋಲಿಸಿದರೆ ಅದು ಕೆಲವು ಬೆಳೆ ಸ್ವಲ್ಪ ಕಷ್ಟ ಸಾಧ್ಯ, ಸುಲಭ ಸಾಧ್ಯ, ಹೀಗೆಲ್ಲ ಇರ್ತವೆ. ಆ ರೀತಿ ನೋಡುವಾಗ ನಾವು ಬೇರೆ ಬೆಳೆಗಳಿಗೆ ನಾವು ಹೋಲಿಸಿದಾಗ ಈ ತರಕಾರಿ ಬೆಳೆ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಲೆಕ್ಕ. ಯಾಕಂತ ಹೇಳಿದ್ರೆ ಅದಕ್ಕೆ ಹೆಚ್ಚಾಗಿ ಕೀಟನಾಶಕಗಳು ಯೂಸ್ ಮಾಡುವಂತಹ ಒಂದು ಬೆಳೆ ಅಂತ ಹೇಳಿದ್ರೆ ತರಕಾರಿ ಬೆಳೆಗಳು ಅದಕ್ಕೆ ಸುಮಾರಷ್ಟು ರೋಗ ರುಜಿನಗಳೆಲ್ಲ ಬರ್ತವೆ. ಸಾಕಷ್ಟು ಇಳುವರಿ ಕೊಡೋದ್ರಿಂದ ಸಾಕಷ್ಟು ಇಳುವರಿ ಪೂರೈಕೆ ಮಾಡಲೇಬೇಕು. ಹೌದೌದು. ಸೊ ಈ ದೃಷ್ಟಿಯಲ್ಲಿ ನೋಡುವಾಗ ನಾವು ಈ ತರಕಾರಿಗಳನ್ನು ಕೂಡ ಸಾವಯವ ಪದ್ಧತಿಯಲ್ಲಿ ಬೆಳೆಯಲು ಸಾಧ್ಯ ಅಂತ ಹೇಳೋದು ಒಂದು ಪ್ರಶ್ನೆ ಬರ್ತದೆ. ಹೌದು. ಈ ಒಂದು ಪ್ರಶ್ನೆಗೆ ಒಂದು ಉತ್ತರ ಹುಡುಕಲಿಕ್ಕೋಸ್ಕರ ಸಾಮಾನ್ಯ ಒಂದು 10-12 ಹಿಂದೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿ ಬೇರೆ ಬೇರೆ ತರಕಾರಿಗಳನ್ನು 10-12 ತರಕಾರಿಗಳನ್ನು ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆಸಿದರೆ ಏನಾಗ್ತದೆ, ಇಳುವರಿ ಜಾಸ್ತಿ ಆಗ್ತದೋ ಕಡಿಮೆ ಆಗ್ತದೋ, ಬೇರೆ ಬೇರೆ ಜನಗಳದ್ದು ಬೇರೆ ಬೇರೆ ವಾದ ಇರ್ತದೆ. ಜಾಸ್ತಿ ಆಗುತ್ತೆ ಅಂತೇಳಿ, ಕಡಿಮೆ ಆಗುತ್ತಂತೆ, ಕ್ವಾಲಿಟಿ ಜಾಸ್ತಿ ಆಗುತ್ತೆ ಅಂತೇಳಿ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತೇಳಿ ಇವೆಲ್ಲ ಇವೆ. ಇದಕ್ಕೋಸ್ಕರ ನಾವು ಕೆಲವು ಸಂಶೋಧನೆಗಳನ್ನು ಕೈಗೊಂಡಿದ್ದೇವೆ, ಕೆಲವು ಪ್ರಯೋಗಗಳನ್ನು ಮಾಡಿದ್ದೇವೆ. ಸೊ ಅದೇ ರೀತಿ ನಾವು ಈ ತರಕಾರಿ ವಿಷಯಕ್ಕೆ ಬಂದಾಗ ಈ ಸಾವಯವ ಬೇಸಾಯ ಬಹಳಷ್ಟು ಹೆಚ್ಚು ಪ್ರಸ್ತುತ ಅಂತ ಅನಿಸ್ತದೆ ನನಗೆ. ಅವಶ್ಯಕ ಅವಶ್ಯಕ ಯಾಕಂತ ಹೇಳಿದ್ರೆ ಇದನ್ನು ನಾವು ಹೆಚ್ಚಾಗಿ ನಾವು ಅದನ್ನ ಈ ಹಸಿಯಾಗಿ ಉಪಯೋಗಿಸ್ತೇವೆ, ಅಥವಾ ನಾವು ಒಂದು ಸ್ಪ್ರೇ ಮಾಡಿ ಒಂದು 2-3 ದಿವಸದಲ್ಲೇ ಅದನ್ನ ಒಂದು ಉಪಯೋಗಿಸುವಂತ ಪರಿಸ್ಥಿತಿ ಬರ್ತದೆ. ಹೌದೌದು. ಈಗ ಉದಾಹರಣೆಗೆ ನೀವು ಏನಾದರೂ ಭತ್ತಕ್ಕೋ ರಾಗಿಗೋ ಏನಾದರೂ ಒಂದು ತೆನೆ ಬರುವ ಟೈಮ್ನಲ್ಲಿ ನೀವೇನೋ ಸಿಂಪರಣೆ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಆಮೇಲೆ ಕಟಾವಿಗೆ ಸಾಮಾನ್ಯ 1-1.5 ತಿಂಗಳು ಅವಕಾಶ ಇರ್ತದೆ. ಒಣಗಿಸ್ತೇವೆ ಅದನ್ನ. ಇದೆಲ್ಲ ಇದಾವೆ. ಇದು ಹಾಗಲ್ಲ, ನಾವು ಕೆಲವು ಸಲಾಡ್ ಆಗಿ ನಾವು ಯೂಸ್ ಮಾಡ್ತೇವೆ, ಅಂದರೆ ಹಸಿಯನ್ನೇ ಬೇಸದನ್ನು ಯೂಸ್ ಮಾಡ್ತೇವೆ, ತಾಜಾವಾಗಿ ನಾವು ಯೂಸ್ ಮಾಡ್ತೇವೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಲ್ಲೂ ಕೂಡ ನಾವು ಬೆಳೆಸುವಂತಹ ಇದರಲ್ಲಿ ನಾವು ಅದರಲ್ಲಿ ವಿಷಯ ಇಲ್ಲದಿದ್ದರೆ ಬಹಳಷ್ಟು ಅನುಕೂಲ. ಸೊ ಆ ಒಂದು ದೃಷ್ಟಿಯಿಂದ ಈ ತರಕಾರಿಗಳನ್ನು ನಾವು ಆದಷ್ಟು ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆಸಿದ್ರೆ ಅದಕ್ಕೆ ನಿಜವಾಗ್ಲೂ ಅದೊಂದು ಮೌಲ್ಯವರ್ಧನೆ ಮಾಡಿದ ಹಾಗೆ ಅದು. ಈಗ ತಾವಾಗಲೇ ಸೂಕ್ಷ್ಮವಾಗಿ ಕೆಲವೊಂದು ಸಮಸ್ಯೆಗಳ ಬಗ್ಗೆ ತಿಳಿಸಿದ್ರು ಈ ಸಾವಯವ ಕೃಷಿಯಲ್ಲಿ, ಈ ತರಕಾರಿ ಬೇಸಾಯದಲ್ಲಿ ಮುಖ್ಯವಾದ ಸಮಸ್ಯೆಗಳು ಯಾವ್ಯಾವು ಅಂತೀರ? ಈಗ ನೋಡಿ, ಹೆಚ್ಚಿನ ತರಕಾರಿಗಳು ಅಧಿಕ ಇಳುವರಿಯನ್ನು ಕೊಡುವಂಥದ್ದು. ಇವತ್ತಿನ ದಿವಸ ಒಂದು ಟೊಮ್ಯಾಟೊ ಸಾಮಾನ್ಯ ಒಂದು 30-40 ಟನ್ನು ಎಕರೆಗೆ ಬೆಳೆಯುವಂತಹ ಒಂದು ಪರಿಸ್ಥಿತಿ. ಹೌದು. ಸೊ ಈ ರೀತಿ ಹೆಚ್ಚಿನ ಇಳುವರಿ ತೆಗೆಯುವಂತಹ ಪರಿಸ್ಥಿತಿಯಲ್ಲಿ ಅಷ್ಟೇ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನ ಮಣ್ಣಿಗೆ ಕೊಡಬೇಕಾಗ್ತದೆ. ಹೌದು. ಸೊ ಈ ಪೋಷಕಾಂಶಗಳು ನಾವು ಸಾವಯವ ಪದ್ಧತಿಯಲ್ಲಿ ನಾವು ಈ ರಾಸಾಯನಿಕ ಮುಖಾಂತರ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ನಾವು ಅದನ್ನ ನಾವು ಸಾವಯವ ಪದಾರ್ಥಗಳನ್ನೇ ಕೊಡಬೇಕು. ಈ ಸಾವಯವ ಪದಾರ್ಥಗಳನ್ನು ಹೊಂದಿಸಿಕೊಳ್ಳೋದು ಒಂದು ದೊಡ್ಡ ಸಮಸ್ಯೆ. ನಾವು ಮಾಡ್ಕೋಬೇಕು ಅದನ್ನ. ಈ ಸಾವಯವ ಪದಾರ್ಥಗಳನ್ನು ನಾವು ಅದನ್ನ ನಾವು ಕ್ರಯ ಕೊಟ್ಟು ತೆಕ್ಕೊಂಡು ಅದನ್ನ ಹಾಕಿದ್ರೆ ಅದು ಅಷ್ಟು ಲಾಭದಾಯಕ ಆಗಲಿಕ್ಕೆ ಅನಿಸ್ಲಿಕ್ಕಿಲ್ಲ. ಅದನ್ನ ರೈತರೇ ತಮ್ಮ ಹೊಲದಲ್ಲಿ ಅಥವಾ ಒಂದು ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಂಡು ಬಹುವಿಧ ಒಂದು ಸಾವಯವ ಗೊಬ್ಬರಗಳನ್ನು ಮಾಡಿಕೊಂಡು ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳ್ತೇವಲ್ಲ ವ್ಯವಸಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡು ಮಾಡಿದ್ರೆ ಲಾಭ ಆಗಲಿಕ್ಕೆ ಸಾಧ್ಯತೆ ಇದೆ. ಎರಡನೇ ಸಮಸ್ಯೆ ಅಂತ ಹೇಳಿದ್ರೆ ಅದೇ ರೀತಿ ಬಹಳಷ್ಟು ಬೆಳೆಗೆ ನಾವು ಈಗ ನಾವು ಹೋಲಿಸಿದಾಗ ಈಗ ಬಹುವಾರ್ಷಿಕ ಕೆಲವು ಬೆಳೆಗಳಿರ್ಬೋದು ತೋಟಗಾರಿಕೆ ಬೆಳೆಗಳು ಇವಕ್ಕೆಲ್ಲ ನಾವು ಹೋಲಿಸಿದಾಗ ಈ ತರಕಾರಿ ಬೆಳೆಗಳಿಗೆ ಸಮಸ್ಯೆಗಳು ಜಾಸ್ತಿ. ಕೀಟಗಳು ರೋಗಗಳು ಕೀಟಗಳು ಹಲವಿದ. ಸೊ ಇದನ್ನೆಲ್ಲ ನಾವು ನಿಯಂತ್ರಣ ಮಾಡಿಕೊಂಡು ತರಕಾರಿಗಳನ್ನ ಲಾಭದಾಯಕವಾಗಿ ಬೆಳೆಸಬಹುದಾ? ಬೆಳೆಸಬೇಕು ಅಂತ ಎಲ್ರಿಗೂ ನಾವು ಆಸೆ ಇದೆ. ತರಕಾರಿಗಳನ್ನ ನಾವು ಸಾವಯವದಲ್ಲೇ ಬೆಳೆಸಬೇಕು. ಪ್ರತಿಯೊಬ್ಬನಿಗೆ ಆಸೆ ಇದೆ ಸಾವಯವದಲ್ಲಿ ಬೆಳೆಸಿದ ತರಕಾರಿನೇ ನಾನು ತಿನ್ಬೇಕು, ವಿಷ ಹಾಕಿದ ತರಕಾರಿ ತಿನ್ನಬಾರ್ದು ಅಂತ ಹೇಳುವಂತ ಪ್ರತಿಯೊಬ್ಬ ಒಂದು ಕನ್ಸ್ಯೂಮರ್ ಕೂಡ ಇರ್ತದೆ. ಆದ್ರೆ ಅದು ಸಾಧ್ಯವಂತ ಹೇಳೋದು ಒಂದು ದೊಡ್ಡ ಪ್ರಶ್ನೆ. ಸೊ ಇದೆರಡು ಮುಖ್ಯವಾದ ಸಮಸ್ಯೆಗಳು ನಮ್ಮ ಈ ತರಕಾರಿಗಳನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆಸಲಿಕ್ಕೆ. ಜೊತೆಗೆ ಸಾವಯವ ಗೊಬ್ಬರಗಳು ಕಡಿಮೆ ಪ್ರಮಾಣದಲ್ಲಿ ಪೋಷಕಾಂಶಗಳು ಹೊಂದಿರುತ್ತವೆ. ಅದಕ್ಕೋಸ್ಕರನೇ ಅದಕ್ಕೆ ನಾವು ಬಲ್ಕಿ ಮೆನ್ಯೂರ್ ಅಂತ ಹೇಳೋದು. ಪೋಷಕಾಂಶಗಳ ಅಂಶ ನೀವು ಶೇಕಡಾವಾರು ನೋಡಿದ್ರೆ ಕಡಿಮೆ ಇರ್ತದೆ. ಉದಾಹರಣೆಗೆ ಒಂದು ಉತ್ತಮವಾದಂತಹ ಕಳೆತಂತಹ ಒಂದು ಗೊಬ್ಬರ 0.75 ಅಂದ್ರೆ 100 kg ನೀವು ಹಾಕಿದ್ರೆ ಒಂದು 750 g ನಿಮಗೆ ಸಾರಜನಕ ಅಂಶ ಸಿಗುತ್ತೆ. ಅದೇ ರೀತಿ ನೀವು ಒಂದು ಯೂರಿಯಾ ನೀವು ಅದೇ 100 kg ಹಾಕಿದ್ರೆ 46 kg ನಿಮಗೆ ಸಾರಜನಕ ಸಿಗುತ್ತೆ. ಆದ್ರೂ ಅದರಲ್ಲಿ ಬೇರೆ ಬೇರೆ ಇದಿದ್ದಾವೆ. ಈಗ ನೀವು 0.75 kg ಸಾವಯವ ಗೊಬ್ಬರ ಹಾಕಿದ್ರು ಅದರಲ್ಲಿ ಬೇರೆ ಪರಿಣಾಮಗಳು ಇರ್ತವೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡ್ತವೆ, ಭೂಮಿಯ ಅಭಿವೃದ್ಧಿ ಆಗ್ತದೆ, ಎರೆಹುಳುಗಳ ಅಭಿವೃದ್ಧಿ ಆಗ್ತದೆ, ಈ ಸಾರಜನಕದಲ್ಲೇ ರಂಜಕ ಮತ್ತು ಪೊಟ್ಯಾಶ್ ಕೂಡ ರಸಗೊಬ್ಬರಗಳು ಅದರಲ್ಲಿ ಇರ್ತವೆ. ಸೊ ಅದರಿಂದ ಅದಕ್ಕೆ ಆಗುವಂತಹ ಮಹತ್ವ ಇದೆ. ಮಹತ್ವ ಖಂಡಿತವಾಗಿದೆ. ಅಂದ್ರೆ ಈ ಒಂದು ಸಮಸ್ಯೆಗಳು ತಾವು ಹೇಳಿದ್ರಿ, ಮುಖ್ಯವಾಗಿ ಪೋಷಕಾಂಶಗಳ ಪೂರೈಕೆ, ಎರಡನೇದು ಸಸ್ಯ ಸಂರಕ್ಷಣೆ. ಈ ಸಮಸ್ಯೆಗೆ ನಾವು ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೋಬಹುದು ಅಂತ ನೋಡಿ. ಈಗ ಈ ಸಾವಯವ ಕೃಷಿಯಲ್ಲಿ ಸಸ್ಯ ಸಂರಕ್ಷಣೆಗೆ ಕೀಟ ಮತ್ತು ರೋಗವಾರು ನಿರ್ದಿಷ್ಟವಾದ ನಿಯಂತ್ರಣ ಶಿಫಾರಸು ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಈ ಉದಾಹರಣೆಗೆ ನಾವು ಕೆಮಿಕಲ್ ಪದ್ಧತಿಯಲ್ಲಿ ಒಂದು ರೋಗ ಅಂತ ಹೇಳ್ಕೊಂಡ್ರೆ ಅದಕ್ಕೆ ಒಂದು 4-5 ಕೆಮಿಕಲ್ನ ಲಿಸ್ಟ್ ಮಾಡಿ ಇಷ್ಟು ML ಹೊಡೀರಿ ಅಂತ ಹೇಳ್ತೇವೆ. ಇದರಲ್ಲಿ ಆ ಥರ ಬರೋದಿಲ್ಲ. ಇದರಲ್ಲಿ ನಾವು ಒಂದು ಬಹಳಷ್ಟು ಪೂರ್ವಭಾವಿಯಾಗಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಂಡು ಸುಮಾರಷ್ಟು ಒಂದು ಬೇಸಾಯ ಪದ್ಧತಿಗಳನ್ನು ನಾವು ಅಳಿಸ್ಕೊಳ್ಬೇಕಾಗುತ್ತೆ. ಈಗ ಮುಖ್ಯವಾಗಿ ನೋಡಿ, ಸಾವಯವ ಕೃಷಿ ತತ್ವದಲ್ಲಿ ಅನೇಕ ಸಸ್ಯ ಸಂರಕ್ಷಣಾ ಕ್ರಮಗಳು ಸಹ ಅಡಗಿದೆ. ಸೊ ಇದೇ ರೀತಿ ಇಂತಹ ಕೆಲವು ಕ್ರಮಗಳೆಂದರೆ ಸ್ಥಳದ ಆಯ್ಕೆ ಮತ್ತು ಭೂಮಿಯ ಸಿದ್ಧತೆ. ಈಗ ಭೂಮಿಯ ಸಿದ್ಧತೆ ಮಾಡ್ಲಿಕ್ಕೆ ನಾವು ಮೊದಲೇ ಹೇಳ್ತಿದ್ದೆ, ಮಾಗಿ ಉಳುಮೆ ಮಾಡಬೇಕು. ಸೊ ಈ ತರ ಎಲ್ಲ ಮಾಡಬೇಕು. ನಾವು ಈಗ ಗಡಿಬಿಡಿಯಲ್ಲಿ ಎಲ್ಲ ಮಾಡ್ಕೊಂಡು ಮಾಡಕ್ಕೆ ಹೋದ್ರೆ ತುಂಬಾ ತೊಂದರೆ ಆಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಯೋಜಿತ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ ನಮಗೆ ಮುಂದೆ ಬರುವಂತಹ ತೊಂದರೆಗಳು ಕಡಿಮೆ ಆಗ್ತದೆ. ಸೊ ಇದೇ ರೀತಿ ರೋಗ ನಿರೋಧಕಗಳ ತಳಿಗಳನ್ನು ನಾವು ಆಯ್ಕೆ ಮಾಡಿ ಸೆಲೆಕ್ಟ್ ಮಾಡಬೇಕು. ಯಾವುದೊಂದು ಬಹಳ ಒಳ್ಳೆ ಇಳುವರಿ ಕೊಡ್ತದೆ ಅಂತ ಹೇಳ್ಕೊಂಡು ನಾವು ಏಕಾಏಕಿ ತಂದು ಅದನ್ನ ನಾವು ಹಾಕಿದ್ರೆ ನಮಗೆ ತೊಂದರೆ ಆಗ್ಬೋದು. ಸಾವಯವ ಕೃಷಿಗೆ ಹೊಂದ್ಕೊಳ್ಳಲ್ಲ ಅದು. ಸೊ ಅದಕ್ಕೆ ನಾವು ಹೇಳೋದು, ಈ ಮೊದಲಿಗೆ ಈ ಟೈಮ್ ಟೆಸ್ಟ್ ಅಂತ ಹೇಳಿ ನಾಟಿ ತಳಿಗಳು ಯಾವ್ದು ಇರ್ತವೆ, ಅವು ಬಹಳ ಚೆನ್ನಾಗಿ ಹೊಂದ್ಕೊಳ್ತವೆ, ಇಳುವರಿ ಅಷ್ಟು ಬರ್ಲಿಕ್ಕಿಲ್ಲ. ಆದ್ರೆ ನಮ್ಮ ಹೈಬ್ರಿಡ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಇಲ್ಲ, ಸಾವಯವ ಪದ್ಧತಿಯಲ್ಲಿ ಕೂಡ ಯೂಸ್ ಮಾಡಬಾರ್ದಿಲ್ಲ. ರೋಗ ನಿರೋಧಕ ಶಕ್ತಿ ಹೊಂದಿರುವಂತಹ ಹೈಬ್ರಿಡ್ಗಳನ್ನ ಯೂಸ್ ಮಾಡ್ಕೋದು. ಸೊ ಅಂತ ಒಂದು ರೋಗ ನಿರೋಧಕ ತಳಿಗಳನ್ನು ಉಪಯೋಗಿಸೋದು. ಬಿತ್ತನೆ ಕಾಲದ ಆಯ್ಕೆ, ಉದಾಹರಣೆ ನೋಡಿ, ಈಗ ಬೇಸಿಗೆಯಲ್ಲಿ ಯಾವುದೋ ಒಂದು ಟೊಮೆಟೋಗೆ ಇರ್ಬೋದು ಬೆಲೆ ಜಾಸ್ತಿ ಇದೆ ಅಂತ ಹೇಳ್ಕೊಂಡು ನಾವು ಒಂಥರ ಈ ಸೀಸನ್ ಒಂದು ಚಾಲೆಂಜ್ ಮಾಡಿ ನಾವು ಬೆಳೆಯುವಂತ ಒಂದು ಪದ್ಧತಿ. ಸೊ ಅದು ಅಧಿಕ ಬೆಲೆಗೋಸ್ಕರ ನಾವು ಆತರ ಮಾಡ್ತೇವೆ. ಸೊ ಆತರ ನಮಗೆ ಈ ಸಾವಯವ ಪದ್ಧತಿಯಲ್ಲಿ ಮಾಡ್ಲಿಕ್ಕೆ ಆಗುತ್ತೋ ಅಂತ ಹೇಳ್ಕೊಂಡು ಕೀಟಗಳ ಹಾವಳಿ ಹೆಚ್ಚಾಗಿರುತ್ತೆ. ಸೊ ಅದನ್ನ ನೋಡಿಕೊಂಡು ಯಾವ ಬೆಳೆ ಯಾವ ಕಾಲದಲ್ಲಿ ಅನುಕೂಲ ನಮಗೆ ಅಂತ ಹೇಳಿ ಯೋಜನೆ ಮಾಡಿಕೊಂಡು ನಾವು ಆ ಕಾಲದ ಸಿದ್ಧ. ಉದಾಹರಣೆಗೆ ನೀವು ಚಳಿಗಾಲದಲ್ಲಿ ನೀವು ಹಾಕಿದ್ರೆ ಬಹುದೇಕ ತರಕಾರಿ ಬೆಳೆಗಳು ನಾವು ಚಳಿಗಾಲದಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಬರುತ್ತೆ. ರೋಗ ಕೋಸಿನ ಬೆಳೆಗಳು, ಕೋಸಿನ ಬೆಳೆಗಳು. ಅದೇ ರೀತಿ ನೀವು ಮಳೆಗಾಲದಲ್ಲಿ ಉದಾಹರಣೆಗೆ ನೀವು ತಗೊಳ್ಬೇಕು ಅಂತ ಹೇಳಿದ್ರೆ ಸುಮಾರಷ್ಟು ರೋಗಗಳು ಜಾಸ್ತಿ ಇರ್ತವೆ. ಸೊ ಮಳೆಗಾಲದಲ್ಲಿ ಹಾಕುವಂತ ತರಕಾರಿಗಳು ಯಾವ್ದು ಅಂತ ಯೋಚನೆ ಮಾಡ್ಕೊಂಡು ಅದು ಹಾಕಬೇಕು. ಅದೇ ರೀತಿ ನಾವು ಟೊಮೆಟೊ ಹಾಕಿದ್ರೆ ಸ್ವಲ್ಪ ಅಲ್ಲಿ ಮಳೆಗಾಲದಲ್ಲಿ ಕಷ್ಟ ಆಗುತ್ತೆ. ಅದೇ ಟೊಮೆಟೊ ನೀವು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನೀವು ನಾಟಿ ಮಾಡಿದ್ರೆ ಅದು ಸ್ವಲ್ಪ ಸುಲಭ ತಗೊಳ್ಳೋದಂಥದ್ದು. ಸೊ ಈ ರೀತಿ ನಾವು ಯಾವ ಬೆಳೆಗೆ ಯಾವ್ದು ಬೆಸ್ಟ್ ಸೀಸನ್ ಅಂತ ಯೋಚನೆ ಮಾಡಿ ಅಂತ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ದೇವೆ. ಆಮೇಲೆ ಮಾಮೂಲಿ ನಾವು ಗೊತ್ತಿರುವಂತದ್ದೇ ಸಂಗಾತಿ ಬೆಳೆಗಳನ್ನು ಬೆಳೆಸೋದು, ಬೆಳೆ ಪರಿವರ್ತನೆ, ಮತ್ತೆ ಬೇಲಿ ಬೆಳೆ, ಆಮೇಲೆ ಟ್ರ್ಯಾಪ್ ಕ್ರಾಪ್ ಅಂತ ಹೇಳ್ತೇವಲ್ಲ ಅದು ಬಲೆ ಬೆಳೆ, ಪರೋಪಜೀವಿ ಪರಾವಲಂಬಿ ಕೀಟಗಳ ಉಪಯೋಗ, ಆಮೇಲೆ ಕೀಟಾಕರ್ಷಕ ಬೆಳೆಗಳು, ಜೈವಿಕ ಕೀಟ ಮತ್ತು ರೋಗ ನಿಯಂತ್ರಣಗಳ ಬಳಕೆ, ಹಾಗೂ ಸಸ್ಯಜನ್ಯ ವಸ್ತುಗಳು ಸುಮಾರಷ್ಟು. ಮುಖ್ಯವಾಗಿ ನಾವು ಈಗ ಸಾವಯವ ಕೃಷಿ ಅಂತ ಹೇಳಿದ್ರೆ ನಾವು ಫಸ್ಟ್ ಹೇಳೋದು ಟ್ರೈಕೋಡರ್ಮಾ, ಸುಡೋಮೊನಾಸು, ಬೇವು, ಬೇವಿನ ಹಿಂಡಿ, ಬೇವಿನ ಎಣ್ಣೆ, ಬೇವಿನ ಸೋಪು ಇಂಥವೆಲ್ಲ. ಸೊ ಇದನ್ನೆಲ್ಲ ನಾವು ಮೊದಲೇ ಸಂಗ್ರಹ ಮಾಡಿಕೊಂಡು ಅದನ್ನ ನಾವು ಸಮರ್ಪಕ ರೀತಿಯಲ್ಲಿ ನಾವು ಮಾಡಿದ್ರೆ ಈ ಸಾವಯವ ಕೃಷಿ ತಕ್ಕ ಮಟ್ಟಿಗೆ ಸಾಧ್ಯ ಇದೆ ಅಂತ ಹೇಳ್ಬೋದು ನಾವು. ಮುಖ್ಯವಾಗಿ ಯಾವ ರೀತಿಯಾದಂತಹ ತಳಿಗಳನ್ನ ಬಳಸ್ಕೋಬೇಕು ಅಂತಾರೆ ಈ ಸಾವಯವ ಕೃಷಿಗೆ? ಈಗ ನಾನು ಈಗ ಮೊದಲೇ ಹೇಳಿದ ಹಾಗೆ ತಳಿಗಳಿಗೆ ಸಾಮಾನ್ಯವಾಗಿ ರೋಗ ಮತ್ತು ಕೀಟ ನಿರೋಧಕ ಶಕ್ತಿ ಹೊಂದಿರಬೇಕು ಅಂತ ಹೇಳಿದ್ರೆ ನಾವೀಗ ಎಲ್ಲ ಸಂದರ್ಭದಲ್ಲಿ ನಮಗೆ ಸಿಗುತ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ಕೆಲವುದಕ್ಕೆ ಎರಡು ಮೂರು ಡಿಸೀಸ್ಗಳು ರೆಸಿಸ್ಟೆಂಟ್ ಇರುವಂತಹ ತಳಿಗಳಿರ್ತವೆ. ಉದಾಹರಣೆ ಟೊಮೆಟೋ ತಗೊಳಿದ್ರೆ ನಮ್ದೇ ಒಂದು ಸಂಸ್ಥೆಯಲ್ಲಿ ಬೀಳೋದು ಅರ್ಕ ರಕ್ಷಕ್ ಅಂತ ಹೇಳೋದು ಹೈಬ್ರಿಡಿದೆ. ಮೂರು ರೋಗಗಳಿಗೆ ಬರುವಂತಹ ರೋಗಗಳ ವಿರುದ್ಧ ನಿರೋಧ ಶಕ್ತಿ ಇದೆ. ಮೂರು ರೋಗ ಅಂತ ಹೇಳಿದ್ರೆ ಟೊಮೆಟೋಗೆ ಬರೀ ಮೂರು ರೋಗ ಅಲ್ಲ, ಒಂದು ಹತ್ತು ಸಮಯ ತೊಂದರೆಗಳು ಬರ್ತವೆ. ಅಟ್ಲೀಸ್ಟ್ ಆ ಮೂರು ರೋಗ ಆದರೂ ಸಮಸ್ಯೆ ಪರಿಹಾರ, ಉಳಿದವಕ್ಕೆ ನಾವು ಬೇರೆ ರೀತಿಯಲ್ಲೆಲ್ಲ ನಾವು ಅದನ್ನ ನೋಡ್ಕೋಬೇಕು ನಾವು. ಸೊ ಆಮೇಲೆ ಕಾಲಕ್ಕೆ ಸರಿಯಾಗಿ ತಳಿಗಳನ್ನು ಮತ್ತೆ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಬೆಳಿಬೇಕು. ಇದು ತಳಿಗಳ ವಿಷಯಕ್ಕೆ ಬಂದ ಅಂದ್ರೆ ಪ್ರಕೃತಿಗೆ ಅನುಗುಣವಾಗಿ ಅನುಗುಣವಾಗಿ ಸ್ವಲ್ಪ ನಾವು ವ್ಯವಸಾಯ ಮಾಡಬೇಕು. ವ್ಯತಿರಿಕ್ತವಾಗಿ ತುಂಬಾ ಹೋಗಬಾರ್ದು ನಾವು ಈ ಪದ್ಧತಿಯಲ್ಲಿ ಅಂತ ಹೇಳಿ ಅಷ್ಟೇ. ಇನ್ನು ಮಣ್ಣು ಹೇಗಿದ್ರೆ ಒಳ್ಳೇದು ಅಂತರ ಈ ಸಾವಯವ ತರಕಾರಿ ಬೇಸಾಯ? ಹೌದು, ಯಾವುದೇ ತರಕಾರಿ ಬೇಸಾಯಕ್ಕೆ ಅಥವಾ ಯಾವುದೇ ಬೆಳೆಗಳು ಹೇಳಿದಾರು ನಾವು ಅಷ್ಟೇ ಸಾಮಾನ್ಯ ಉತ್ತಮವಾಗಿ ಚೆನ್ನಾಗಿ ಬಸಿದು ಹೋಗುವಂತ ಮಣ್ಣು ಫಲವತ್ತಾದ ಮಣ್ಣು ಅಂತ ಹೇಳೋದು. ಸೊ ಆ ತರ ಮಣ್ಣಾದ್ರೆ ನಮಗೆ ಮುಂದೆ ನಾವು ಈ ಫಲರಹಿತವಾದ ಮಣ್ಣಲ್ಲಿ ತೆಗೆದು ಅದನ್ನ ಆಮೇಲೆ ಫಲ ಬರುವುದಕ್ಕಿಂತ ಫಲವತ್ತಾದ ಮಣ್ಣು ಬಹಳಷ್ಟು ನಾವು ಅದನ್ನ ಆಯ್ಕೆ ಮಾಡಿಕೊಳ್ಳಲೇಬೇಕಾಗುತ್ತೆ. ಸಾವಯವ ಅಂಶ ಹೆಚ್ಚಾಗಿರಬೇಕು, ಇಂಗಾಲದ ಅಂಶ ಸಾವಯವ ಇಂಗಾಲದ ಅಂಶ ಹೆಚ್ಚಾಗಿರಬೇಕು. ಈ ಸಾಮಾನ್ಯವಾಗಿ ನಮ್ಮ ಸಾವಯವ ಇಂಗಾಲದ ಅಂಶ 0.5 ಅಂತ ಹೇಳ್ತೇವೆ, ಅಂದ್ರೆ ಶೇಕಡ 5 0.5 ಇರೋದು, ಶೇಕಡಾ ಅರ್ಧದಷ್ಟು ಇರೋದು. ಅದು ಇನ್ನೂ ಜಾಸ್ತಿ ಇದ್ದು 1 ಆದ್ರಿದ್ರೆ ತುಂಬಾ ಅನುಕೂಲ. ನಮ್ಮ ಈ ಒಂದು ಉಷ್ಣ ಪ್ರದೇಶದಲ್ಲಿ ಸಾವಯವ ಇಂಗಾಲದ ಅಂಶವನ್ನು ಹೆಚ್ಚು ಮಾಡೋದು ತುಂಬಾ ಕಷ್ಟ ಆಗ್ತದೆ, ಯಾಕಂದ್ರೆ ನಾವು ಎಷ್ಟು ಹಾಕ್ತೇವೋ ಅದಷ್ಟು ಉರಿದು ಹೋಗ್ಬಿಡ್ತದೆ. ಸೊ ಈ ರೀತಿ ಆಮೇಲೆ ಮತ್ತೆ ರಸಸಾರ ಅಂತ ಹೇಳ್ತೇವೆ, ಅದು ಕೂಡ ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳಿಗೆ ಅನುಕೂಲ ಇರುವ ಹಾಗೆ ಒಂದು 5.5-6 ಪರವಾಗಿಲ್ಲ. ಸೊ ಈ ರೀತಿ ರಸಸಾರ ಇವೆಲ್ಲ ನಾವು ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಹೇಳಿದ್ರೆ ಬೆಳೆ ಪರಿವರ್ತನೆ, ಈಗ ಸಾಮಾನ್ಯವಾಗಿ ಅದೊಂದು ಅಂಶ ನಾವು ಕೊಡಲೇಬೇಕಾಗ್ತದೆ. ಒಂದು ಏಕದಳ ಬೆಳೆ ಆದ್ಮೇಲೆ ದ್ವಿದಳ ಬೆಳೆ ಹಾಕೋದು, ಸೊ ಈ ತರ ಅಥವಾ ಒಂದೇ ತರಕಾರಿ ಬೆಳೆ ಅಥವಾ ಒಂದೇ ಫ್ಯಾಮಿಲಿಯ ಒಂದೇ ಕುಟುಂಬದ ತರಕಾರಿಗಳನ್ನ ಬದನೆ ಜಾತಿಯನ್ನು ಬೆಳೆದಲ್ಲೇ ಬದನೆ ಜಾತಿಯನ್ನು ಬೆಳೆಯೋದು, ಕುಂಬಳ ಜಾತಿಯನ್ನು ಬೆಳೆದಲ್ಲೇ ಕುಂಬಳ ಜಾತಿ ಬೆಳೆದು, ಇದು ಪರಿವರ್ತನೆ. ಇವೆಲ್ಲ ನಾವು ಏನು ನಾವು ಕೃಷಿಯಲ್ಲಿ ಒಂದು ಉತ್ತಮವಾದಂಥ ಒಂದು ಪದ್ಧತಿ ಏನು ಹೇಳಿದ್ವೋ ಅದನ್ನೆಲ್ಲ ಈ ಸಾವಯವ ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಳ್ಳಬೇಕು. ನಮ್ಮ ಈ ಕೆಮಿಕಲ್ ಪದ್ಧತಿಯಲ್ಲಿ ಏನಾಗಿದೆ ಇದನ್ನ ನೋಡಲು, ನಾವು ಈ ಮಾರ್ಕೆಟ್ಗೆ ಸಪ್ಲೈ ಮಾಡಲಿಕ್ಕೋಸ್ಕರ ಬೆಲೆಗೋಸ್ಕರ ಸುಮಾರಷ್ಟು ಈ ಕೆಲವು ಪದ್ಧತಿಗಳನ್ನು ನಾವು ಬಿಟ್ಬಿಡ್ತೇವೆ, ಸಾವಯವ ಗೊಬ್ಬರ ಹಾಕೋದನ್ನೇ ಬಿಟ್ಬಿಟ್ಟಿದ್ದೇವೆ ಅಂದರೆ ಆಗ್ತಾ ಇಲ್ಲ ಹಾಕಲಿಕ್ಕೆ ರೈತರಿಗೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಈ ಸಾವಯವ ಪದ್ಧತಿಯಲ್ಲಿ ಅಂತೂ ಅದಕ್ಕೆ ದಾರಿನೇ ಇಲ್ಲ, ಅದನ್ನ ವ್ಯತಿರಿಕ್ತವಾಗಿ ನಾವು ಮಾಡ್ಕೊಳ್ಳುವಂಥ ಸಾಧ್ಯನೇ ಇಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಾಲದ ಸಮಯಕ್ಕೆ ಅದು ನಡೀಬೋದು, ಆದರೆ ಅದು ಕಂಟಿನ್ಯೂಸ್ ಆಗಿ ಅದು ನಡೆಯಲ್ಲ, ಅದು ಅಂದರೆ ಸಸ್ಟೈನಬಿಲಿಟಿ ಇರೋದಿಲ್ಲ ಅಂತೇಳಿ. ಇನ್ನು ಹವಾಗುಣ ಹೇಗಿದ್ರೆ ಒಳ್ಳೇದು ಅಂತೀರಿ? ಈಗ ನೋಡಿ, ಒಂದೊಂದು ತರಕಾರಿಗಳಿಗೆ ತನ್ನದೇ ಆದ ಒಂದು ಹವಾಗುಣಕ್ಕೆ ಹೊಂದಿಕೊಂಡಿರ್ತದೆ. ಈಗ ಮಳೆಗಾಲದಲ್ಲಿ ಬೆಳೆಯುವಂಥ ತರಕಾರಿಗಳು, ಚಳಿಗಾಲದಲ್ಲಿ ಬೆಳೆಯುವಂಥ ತರಕಾರಿಗಳು, ಬೇಸಿಗೆಯಲ್ಲಿ ಬರುವಂಥ ತರಕಾರಿಗಳು, ಈ ಥರ ಇರ್ತವೆ. ಸೊ ನಾವು ಏನು ಮಾಡಬೇಕು ಅಂತೇಳಿದ್ರೆ ಆ ಹವಾಗುಣಕ್ಕೆ ಮತ್ತು ಋತುಮಾನಕ್ಕೆ ಸೂಕ್ತವಾದ ತರಕಾರಿಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಅದನ್ನು ನಾವು ಒಂದು ಸೂಕ್ತವಾಗಿ ಸಕ್ಸಸ್ ಆಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ. ಈಗ ಉದಾಹರಣೆ ನೋಡಿ, ಮಳೆಗಾಲದಲ್ಲಿ ಬದನೆಕಾಯಿ, ಮೆಣಸಿನಕಾಯಿ, ಈರುಳ್ಳಿ, ಬೆಂಡೆಕಾಯಿ ಇವುಗಳನ್ನೆಲ್ಲ ನಾವು ಬೆಳೆಸ್ಕೋಬಹುದು. ಬೆಂಡೆಕಾಯಿ ಈಗ ನಾವು ಹಾಕಿದ್ವಿ ಆರ್ಗ್ಯಾನಿಕ್ ಅಲ್ಲಿ, ಬೆಂಡೆಕಾಯಿ ಚೆನ್ನಾಗಿ ಬಂದಿತ್ತು. ಮೆಣಸಿನಕಾಯಿ ಲಾಸ್ಟ್ ಇಯರ್ ಹಾಕಿದ್ದೇನೋ, ಮೆಣಸಿನಕಾಯಿ ಎಲ್ಲ ಹಾಕ್ಬೋದು. ಅದೇ ನೀವು ಮೆಣಸಿನ ಬೇಸಿಗೆಯಲ್ಲಿ ನೀವು ಬೆಳಕು ಹೋದ್ರೆ ಮೈಟ್ಸುಗಳ ಕಂಟ್ರೋಲ್ ಮಾಡೋದು, ಮುರುಡ ರೋಗಗಳು ಇವನ್ನ ಕೆಲವು ಸಲ ಎಷ್ಟೋ ಸಲ ಎಷ್ಟೇ ಔಷಧಿ ಹೊಡೆದ್ರು ಕಂಟ್ರೋಲ್ ಮಾಡುವಂತ ಪರಿಸ್ಥಿತಿ ಬರುವುದಿಲ್ಲ. ಸೊ ಅದರಲ್ಲಿ ನಾವು ಸಾವಯವ ಪದ್ಧತಿಯಲ್ಲಿ ಕಷ್ಟ ಆಗಬಹುದು, ಯಾಕಂದ್ರೆ ಸಕ್ಸಸ್ ಆಗಿ ಗೆಲ್ಲದಂತ ಕೆಲವು ರೈತರು ಇರ್ಬೋದು, ಆದ್ರೂ ಬಹಳಷ್ಟು ಮಟ್ಟಿಗೆ ಇದರ ತೊಂದರೆ ಕಡಿಮೆ ಆಗುತ್ತೆ. ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಾಗ ಇಳುವರಿ ಕಡಿಮೆ ಆಗುತ್ತೆ. ಅಲ್ಲಿ ಇಲ್ಲಿ ಕೈದೋಟದಲ್ಲಿ ಕೆಲವು ಕಡೆ ಎಲ್ಲ ನಾವು ಬೇಸಿಗೆಯಲ್ಲಿ ಬರಬಹುದು ನಾವು, ಆದ್ರೂ ಒಂದು ಕಮರ್ಷಿಯಲ್ ಆಗಿ ಅಂತ ಹೇಳಿ ವಾಣಿಜ್ಯ ರೀತಿಯಲ್ಲಿ ನಾವು 100 ಪ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ಬೆಳೆಯುವಾಗ ಆವಾಗ ತೊಂದರೆ ಆಗಬಹುದು. ಸೊ ಅದ ರೀತಿ ಮಳೆಗಾಲದ ಬೆಳೆಗಳಾದ್ರೆ, ಇನ್ನು ಚಳಿಗಾಲದಲ್ಲಿ ಎಲ್ಲ ನಮ್ಮ ಈ ಪ್ರದೇಶಕ್ಕೆ ಹೆಚ್ಚು ಕಮ್ಮಿ ದಕ್ಷಿಣ ಕರ್ನಾಟಕದಲ್ಲಿ ಚಳಿಗಾಲದಕ್ಕೆ ಎಲ್ಲ ತರಕಾರಿಗಳು ಸೂಕ್ತ. ಅದರಲ್ಲೂ ನಿಮಗೆ ಕ್ಯಾರೆಟ್, ಹೂಕೋಸು, ಎಲೆಕೋಸು, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಅವರೆಕಾಯಿ, ಟೊಮೆಟೊ, ಸೌತೆಕಾಯಿ ಇವೆಲ್ಲ ನಾವು ಆರಂಭದಲ್ಲಿ ನಾವು ಚಳಿಗಾಲದಲ್ಲಿ ಬೆಳೆಸಬಹುದು. ಬೇಸಿಗೆಕಾಲದಲ್ಲಿ ಬೀನ್ಸು ಮತ್ತೆ ಕುಂಬಳಕಾಯಿ, ಬೇಸಿಗೆ ಅಂದ್ರೆ ಸ್ವಲ್ಪ ಬೇಗ, ತುಂಬಾ ಜಾಸ್ತಿ ಬೇಸಿಗೆ ಆದ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ. ಪ್ರಾರಂಭದ ಬೇಸಿಗೆ ಅಂತ ಹೇಳ್ಬೋದು, ಚಳಿ ಕೊನೆಗೊಳ್ಳುವ ಟೈಮ್ ಸಾಮಾನ್ಯ ಶಿವರಾತ್ರಿ ಟೈಮ್, ಫೆಬ್ರವರಿ ಮಾರ್ಚ್ ಈ ಟೈಮಲ್ಲಿ ಶುರು ಮಾಡ್ಬೇಕು ನಾವು. ಸೊ ಈ ತರ ಮಾಡ್ಕೊಂಡ್ರೆ ನಮಗೆ ಬೇಸಿಗೆಯಲ್ಲೂ ಕೂಡ ಕೆಲವು ತರ ಬೆಳೆಗಳನ್ನು ಬೆಳ್ಕೋಬಹುದು ನಾವು. ಈಗ ನಾವು ತರಕಾರಿ ಬೇಸಾಯ ಅಂದ ತಕ್ಷಣ ಸರಿಯಾದಂತ ಒಂದು ಗುಣಮಟ್ಟದ ಒಂದು ಸಸಿಗಳನ್ನು ಉತ್ಪಾದನೆ ಮಾಡಬೇಕಾಗುತ್ತೆ. ಈ ಸಾವಯವ ತರಕಾರಿ ಉತ್ಪಾದನೆಯಲ್ಲಿ ಸಸಿಗಳನ್ನು ಹೇಗೆ ನಾವು ಉತ್ಪಾದನೆ ಮಾಡ್ಕೋಬೇಕಾಗತ್ತೆ ನೋಡಿ? ಈಗ ಬೆಳೆಯುವ ಸಿರಿ ಮೊಳಕೆಯಲ್ಲೇ ನೋಡು ಅಂತ ಹೇಳಿದಾಗೆ ಉತ್ತಮವಾದ ಅಥವಾ ವೆಲ್ ಬಿಗ್ ಅಂಡ್ ಹಾಫ್ ಡನ್ ಅಂತ ಹೇಳ್ತಾರೆ, ಚೆನ್ನಾಗಿ ಪ್ರಾರಂಭ ಮಾಡಿದ್ರೆ ಅರ್ಧ ಕೆಲಸ ಮುಗೀತು ಅಂತ. ಹೌದು. ಸೊ ಈ ರೀತಿ ನೋಡುವಾಗ ನಾವು ಈ ಸಸಿಗಳನ್ನ, ಉತ್ತಮವಾದ ಸಸಿಗಳನ್ನ, ರೋಗರಹಿತವಾದ ಸಸಿಗಳನ್ನ ನಾವು ಬೆಳೆಸೋದು ಈ ಸಾವಯವ ಪದ್ಧತಿಯಲ್ಲಿ ಬಹಳಷ್ಟು ಮುಖ್ಯ. ಅದಕ್ಕೆ ಹಳೆ ಪದ್ಧತಿಯಲ್ಲಿ ಏರುಮಡಿ ಪದ್ಧತಿಯಲ್ಲೆಲ್ಲ ಬೆಳೆಸ್ತಾ ಇದ್ವಿ, ಈಗ ಹೊಸ ಪದ್ಧತಿ ಇನ್ನೂ ಒಳ್ಳೇದು. ಅದಕ್ಕೆ ಯಾವುದು ಈ ತಟ್ಟೆಗಳನ್ನ ಉಪಯೋಗಿಸಿ ಮಾಡಿ ನಿರ್ಜೀವಗೊಳಿಸಿದಂತಹ ಕೋಕೋಪೀಟ್ ನ ಯೂಸ್ ಮಾಡುವಂಥದ್ದು, ಆಮೇಲೆ ಈ ಕೀಟಗಳು ಈ ಸಣ್ಣ ಸಸಿಗಳಿಗೆ ಯಾವುದೇ ಸೋಂಕುಗಳನ್ನು ತಾಗದ ಹಾಗೆ ಬಲೆಗಳೊಳಗಡೆ ಅಂದ್ರೆ ನೈಲಾನ್ ನೆಟ್ ಒಳಗಡೆ, ಪಾಲಿಹೌಸ್ಗಳೆ ಬೆಳೆಸೋದು, ಇವು ಕಡ್ಡಾಯವಾಗಿ ನಾವು ಮಾಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಸುಮಾರಷ್ಟು ವೈರಸ್ ರೋಗಗಳಿಗೆ ಕೆಮಿಕಲ್ ಸಿಸ್ಟಮ್ ಅಲ್ಲೂ ಕೂಡ ಕಂಟ್ರೋಲ್ ಇರೋದಿಲ್ಲ. ಇದೇ ರೀತಿ ನಾವು ಕೀಟಗಳನ್ನು ನಿಯಂತ್ರಣ ಮಾಡಬೇಕು. ಹಾಗೂ ಈ ಎಳೆ ಸಸಿಗಳಿಗೆ ಈ ಕೀಟಗಳು ಈ ವೈರಾಣುಗಳನ್ನ ಟ್ರಾನ್ಸ್ಫರ್ ಆಗದಂಗೆ ನೋಡ್ಕೋಬೇಕು ನಾವು, ವರ್ಗಾವಣೆ ಆಗದಂಗೆ ನೋಡ್ಕೋಬೇಕು. ಈ ತರ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಬಲಿತ ಬೆಳೆಗಳಿಗೆ ಸ್ವಲ್ಪ ಅದಕ್ಕೆ ಒಂದು ನಿರೋಧಕತೆ ಇರ್ತದೆ ಗಿಡಗಳಿಗೆ. ಸೊ ಆ ರೀತಿ ನಾವು ಮಾಡಿ ನಾವು ಈ ಹೊಸ ಪದ್ಧತಿಯಲ್ಲಿ ಮಾಡಬೇಕು. ಆಮೇಲೆ ಇದೇ ರೀತಿ ನಾವು ಈ ಕೋಕೋಪೀಟ್ ಅಂತ ಏನು ಹೇಳ್ತೇವಲ್ಲ, ಅದೊಂದು ಉತ್ತಮವಾದ ಮಾಧ್ಯಮ, ತೆಂಗಿನ ನಾರಿನ ಪುಡಿ. ಅದನ್ನ ಆ ತರಕಾರಿ ಸಸಿ ಮಾಡುವ ಹಂತದಲ್ಲಿ ಈ ಜೀವಾಣುಗಳಾದ ಟ್ರೈಕೋಡರ್ಮಾ, ಸೂಡೋಮೋನಾಸು, ಪೆಸಿಲೋಮೈಸಿಟ್ಸು ಇಂತ ಒಂದು ಜೈವಿಕ ಸಾಧನಗಳೇನು ಇರ್ತವೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಸಾವಯವ ಕೃಷಿಯಲ್ಲಿ ಯೂಸ್ ಮಾಡ್ತೇವಲ್ಲ, ಅದನ್ನ ನಾವು ಅದಕ್ಕೆ ಬೆರೆಸಬೇಕು. ಅದನ್ನ ಬೆರೆಸೋದು ಆವಾಗ ಅದು ಬೇರೆಗಳಿಗೆ ಅಂಟ್ಕೊಂಡು ಸಸ್ಯಗಳಿಗೆ ಒಂಥರದ ನಿರೋಧಕ ಶಕ್ತಿ ಮುಂದೆ ಕೂಡ ಬರುವಂತ ಒಂದು ಪರಿಸ್ಥಿತಿ ಇರ್ತದೆ. ಸೊ ಈ ರೀತಿ ನಾವು ಉತ್ತಮವಾದಂತಹ ರೋಗರಹಿತವಾದಂತಹ ಒಂದು ಮಾಧ್ಯಮ ತೆಂಗಿನ ನಾರಿನ ಪುಡಿ, ಹಾಗೂ ಸಣ್ಣ ಪ್ರಮಾಣದಲ್ಲಿ ಈಗ ನಾವು ಸಾಮಾನ್ಯ ಎಲ್ಲ ತರಕಾರಿ ಬೆಳೆಸೋರು ಎಲ್ಲಿಂದ ನರ್ಸರಿಯಿಂದ ಗಿಡಗಳನ್ನು ತರ್ತಾರೆ. ಅದೆಷ್ಟರ ಮಟ್ಟಿಗೆ ಅದರಲ್ಲಿ ನಿಮಗೆ ನರ್ಸರಿ ಕೀಟ ನಿರೋಧಕವಾಗಿದೆ ಅಂತ ಹೇಳಕ್ ಬರೋದಿಲ್ಲ. ಸೊ ತರಕಾರಿ ಸಾವಯವ ತರಕಾರಿ ಮಾಡೋರು ಅವರೇ ನರ್ಸರಿ ತರದೆ ಸ್ವತಃ ಸಸಿಗಳನ್ನ ತಟ್ಟೆಗಳಲ್ಲಿ ಯಾವ ರೀತಿ ಉತ್ಪಾದನೆ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಸಣ್ಣ ನೆಟ್ ಹೌಸ್ ಮಾಡ್ಕೋಬಹುದು ಅವರು. ಎಷ್ಟು ಒಂದು 15 square meter, 3 meter ಅಗಲ, ಒಂದು 5 meter ಉದ್ದದ್ದು ಮಾಡ್ಕೊಂಡ್ರೆ ಏನು 1 acre ಬೇಕಷ್ಟು ಟೊಮೆಟೊ ಸಸಿಗಳನ್ನ ತಾವೇ ಬೆಳೆಸ್ಕೋಬಹುದು. ಸೊ ಈ ರೀತಿ ಮಾಡೋದ್ರಿಂದ ಅದಕ್ಕೆ ನರ್ಸರಿ ಸ್ಟೇಜಲ್ಲಿ ಯಾವುದೇ ಸೋಂಕು ಬರಲಿಲ್ಲ ಅಂತ ಹೇಳುವಂತ ಒಂದು ನಮಗೆ ಖಾತ್ರಿ ಆಗುತ್ತೆ. ಈ ತರ ಮಾಡೋದು ಒಳ್ಳೆಯದು ಸಾವಯವ ಕೃಷಿಕರು. ಇನ್ನು ಮುಖ್ಯವಾಗಿ ಈಗ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಸಸಿಗಳ ಉತ್ಪಾದನೆ ಅಂತ ತಾವು ಹೇಳಿದ್ರೆ, ಇದರಲ್ಲಿ ಏನು ಅಂಶಗಳಿಗೆ ನಾವು ಒತ್ತನ್ನು ಕೊಡಬೇಕಾಗತ್ತೆ ಅಂತ? ಅದೇ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ನಾವು ಇರಿಸುವಾಗ ಅದ್ರ ಇರಿಸುವಂತ ಮಾಧ್ಯಮ ಸಾಮಾನ್ಯವಾಗಿ ಅದು ನಿರ್ಜೀವ ಆಗಿರಬೇಕು, ಅಂದ್ರೆ ಅಥವಾ ರೋಗರಹಿತ ಆಗಿರಬೇಕು. ಹಾಗೂ ಅದಕ್ಕೆ ನಾವು ಸಸಿ ತಯಾರು ಮಾಡುವ ಹಂತದಲ್ಲಿ ಅದಕ್ಕೆ ಈ ಜೈವಿಕ ಅಂಶಗಳನ್ನು ಹೊಂದಿರುವಂತಹ ಟ್ರೈಕೋಡರ್ಮಾ, ಸೂಡೋಮಾಸ್ ಇವುಗಳನ್ನ ನಾವು ಬೇಸಾಯ ಮಾಡೋದು. ಅಂದ್ರೆ ಜೈವಿಕ ರೋಗ ಮತ್ತು ಕೀಟ ನಿರೋಧಕ ಸೇರಿಸಬೇಕು ನಾವು. ಇನ್ನು ಬೇಸಾಯ ಪದ್ಧತಿಗೆ ಬಂದ್ರೆ ಮುಖ್ಯ ಜಮೀನಿನ ಸಿದ್ಧತೆಯನ್ನ ಈ ಸಾವಯವ ಕೃಷಿಗಾಗಿ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ಜಮೀನಿನ ಸಿದ್ಧತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಚೆನ್ನಾಗಿ ಉಳುಮೆ ಮಾಡಿ ಅದು ಮಣ್ಣು ಪುಡಿ ಆಗುವಾಗ ಮಾಡಿ ಒಂದು ಕಂಡೀಷನ್ಗೆ ಬಂದಿರಬೇಕು ಅದು. ಅದೇ ರೀತಿ ನಾವು ಕೊಟ್ಟಿಗೆ ಗೊಬ್ಬರನ್ನು ಕೂಡ ನಾಟಿ ಮಾಡೋ ಮೊದಲೇ ಸಾಮಾನ್ಯ ಕೊಡಬೇಕಾಗತ್ತೆ ಎಲ್ಲಾ ಪ್ರಮಾಣದಿಗೆ. ನಾವು ಏನು ಶಿಫಾರಸು ಮಾಡ್ತೇವೆ ಕೊಟ್ಟಿಗೆ ಗೊಬ್ಬರಗಳು ಅದನ್ನು ಕೂಡ ನಾಟಿಗೆ ಮೊದಲು ಚೆನ್ನಾಗಿ ಮಣ್ಣಿಗೆ ಮಿಕ್ಸ್ ಮಾಡಿ ಆಮೇಲೆ ಇನ್ನು ಪದ್ಧತಿ ಯಾವ ಥರ ಅಂತ ಹೇಳಿದ್ರೆ, ಈಗ ಮೊದಲ ಪದ್ಧತಿಯಲ್ಲಿ ನಾವೇನು ಬೋದು ಮತ್ತು ಹರಿಗಳನ್ನು ಮಾಡಿಕೊಂಡು ನಾವು ಹಾಕ್ತಿದ್ವಿ. ಹಾಗೆ ಸುಮಾರು ಈಗ ಏನಾಗಿದೆ, ನಾವು ಚೇಂಜ್ ಆಗಿಬಿಟ್ಟಿದೆ ಈ ಆಳು ಕೂಲಿ ಆಳುಗಳ ಸಮಸ್ಯೆಯಿಂದಾಗೆಲ್ಲ. ಈ ಡ್ರಿಪ್ ಇರಿಗೇಷನ್ನು, ಏರುಮಡಿ, ಮಲ್ಚಿಂಗ್ ಸಿಸ್ಟಮ್ಗಳು ಇವಾಗ ಬಂದಿವೆ. ಇವು ಕೂಡ ನಮಗೆ ಸಾವಯವ ಪದ್ಧತಿಯಲ್ಲಿ ನಾವು ಹೊಂದ್ಕೊಂಡ್ರೆ ನಮಗೆ ತುಂಬ ಅನುಕೂಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಅಂತರ, ನಾವು ಬೆಳೆ ಇಡುವಂತಹ ಒಂದು ಅಂತರ ಬರ್ತಲ್ಲ, ಮಾಮೂಲಿ ನಮ್ಮ ಕೆಮಿಕಲ್ ಪದ್ಧತಿಗೆ ನಾವು ಹೋಲಿಸಿದಾಗ ಈ ಅಂತರ ಸ್ವಲ್ಪ ಜಾಸ್ತಿ ಕೊಟ್ಟರೆ ಒಳ್ಳೆದು ಸಾವಯವ ಪದ್ಧತಿ. ಸಾವಯವ ಪದ್ಧತಿಯಲ್ಲಿ ಯಾಕೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಈ ರೋಗಗಳ ಹತೋಟಿ ಮಾಡ್ಲಿಕ್ಕೆ ಇದು ಸ್ವಲ್ಪ ಸಹಾಯಕ ಆಗುತ್ತೆ ನಮಗೆ. ಈ ಒಂದು ಅಂಶವನ್ನ ನಾವು ನೋಡ್ಕೋಬೇಕಾಗುತ್ತೆ. ಜೊತೆಗೆ ಈ ಸೂರ್ಯನ ಬೆಳಕು ಕೂಡ ಚೆನ್ನಾಗಿ ಬೀಳುತ್ತೆ, ಚೆನ್ನಾಗಿ ಬೀಳುತ್ತೆ. ಅದು ಕೂಡ ಒಂದು ರೀತಿ ಈ ಕೀಟ ರೋಗಗಳ ನಿರ್ವಹಣೆಗೆ ಅನುಕೂಲ ಮಾಡ್ಕೊಳ್ಳುತ್ತೆ. ಇನ್ನು ಈ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರ? ಈಗ ನಮಗೆ ಪೋಷಕಾಂಶಗಳ ನಿರ್ವಹಣೆ ಒಂದು ಮುಖ್ಯವಾದಂತಹ ಒಂದು ಅಂಶ ಈ ಸಾವಯವ ಬೇಸಾಯದಲ್ಲಿ. ಯಥೇಚ್ಛವಾಗಿ ಅಥವಾ ಸಾಮಾನ್ಯವಾಗಿ ಸಿಗುವಂತಹ ಒಂದು ಪೋಷಕಾಂಶ ಅಂತ ಹೇಳಿದ್ರೆ ಗೊಬ್ಬರ ಅಂತ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ. ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ತರ ಏನು ನಾವು ಸಾವಯವ ಗೊಬ್ಬರ ಸಿಗುತ್ತಲ್ಲ ಅದನ್ನ ಪೌಷ್ಟೀಕರಿಸಬೇಕಾಗುತ್ತೆ, ಅಂದ್ರೆ ಎನ್ರಿಚ್ ಮಾಡುದು ಅಂತ ಹೇಳ್ತೇವೆ, ಮೌಲ್ಯವರ್ಧನೆ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇವುಗಳನ್ನೆಲ್ಲ ನಾವು ಅದಕ್ಕೆ ಬೆರೆಸಿ ಒಂದು 15 ದಿವಸಗಳಿಗೆ ಇಟ್ಟರೆ ನಾವು ಅದರಲ್ಲಿ ಇರುವಂತಹ ಸಂಖ್ಯೆಗಳು, ಈ ಟ್ರೈಕೋಡರ್ಮಾ ಇಂಥವೆಲ್ಲ ಸೂಕ್ಷ್ಮಗಳ ಸಂಖ್ಯೆ, ಹೆಚ್ಚಾಗುತ್ತೆ. ಅಂದ್ರೆ ನಮಗೆ ಉಪಕಾರ ಆಗುವಂತಹ ಈ ಸೂಕ್ಷ್ಮಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಹಾಗೆ ಅದೇ ರೀತಿ ಚೆನ್ನಾಗಿ ಕಳೆದಂತಹ ಗೊಬ್ಬರವನ್ನ ಸಾಮಾನ್ಯ ನಾವು ಏನ್ ಹೇಳ್ತೇವೆ, ಒಂದು ಎಕರೆಗೆ ಒಂದು 15-20 tons ಕೊಡಬೇಕಾಗುತ್ತೆ. ಸಾಮಾನ್ಯ ಶಿಫಾರಸು ನಾವು ಒಂದು ಎಕರೆಗೆ ಹೇಳೋದು ಒಂದು 10 tons ಗೊಬ್ಬರಗಳು ಯಾವ ತರಕಾರಿಗಳು. ಆದ್ರೆ ಈ ಸಾವಯವ ಪದ್ಧತಿಯಲ್ಲಿ ನಾವು ಮೊದಲೇ ಇನ್ನೊಂದು ಒಂದು 15 tons ವರೆಗೆ ಕೊಡಬೇಕಾಗುತ್ತೆ. ಕೆಲವೆಲ್ಲ ಬೆಳೆಗಳು ಇನ್ನೂ ಜಾಸ್ತಿ ಕೊಡಬೇಕಾಗುತ್ತೆ, ಯಾಕಂದ್ರೆ ನಾವು ಬೇರೆ ಯಾವ ಕೆಮಿಕಲ್ಗಳನ್ನು ಹಾಕೋದಿಲ್ಲ. ಅದೇ ರೀತಿ ಒಂದು ಒಂದು 2 ಕಂತಿನಲ್ಲಿ ಎರೆಹುಳು ಗೊಬ್ಬರ ಕೂಡ ಕೊಡಬಹುದು. ಒಂದು ಎಕರೆಗೆ ಒಂದು 1 ton ನಾಟಿ ಮಾಡೋ ಮೊದಲು, ಆಮೇಲೆ ಒಂದು 30 ದಿವಸ ನಂತರ ಎರೆಹುಳು ಗೊಬ್ಬರ. ಸೊ ಎರೆಹುಳು ಗೊಬ್ಬರ ಇದ್ರೆ ಸ್ವಲ್ಪ ಬೇಗವಾಗಿ ಸಿಗುತ್ತೆ, ಚೆನ್ನಾಗಿ ಕಳೆತಿರ್ತದೆ ಅದು. ಅದರಿಂದ ಆಮೇಲೆ ಬೇವಿನ ಹಿಂಡಿ ಕೂಡ ಕೊಡಬೇಕಾಗುತ್ತೆ, ಒಂದು 2 ಕಂತಲ್ಲಿ ಬೇವಿನ ಹಿಂಡಿ ನಾಟಿ ಮಾಡೋ ಮೊದಲು, ನಾಟಿ ಮಾಡಿ ಒಂದು 30 ದಿವಸ ಆದಮೇಲೆ. ಸೊ ಈ ರೀತಿ ಕೊಡೋದ್ರಿಂದ ನಾವು ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ನಿರಂತರವಾಗಿ ಒದಗಿಸುವಂತ ಒಂದು ಪ್ರಮಾಣ ನಾವು ಮಾಡ್ಬೋದು. ಸೊ ಅದೇ ರೀತಿ ಈ ಮಣ್ಣಿನಲ್ಲಿ ಸಾರಜನಕ ಪ್ರಮಾಣ ವೃದ್ಧಿಸಲು ಹಸಿರು ಗೊಬ್ಬರ ಕೂಡ ನಾವು ಕೊಡಬಹುದು. ಹಸಿರು ಗೊಬ್ಬರ ಅಂತ ಹೇಳಿದ್ರೆ ಬೆಳೆಗಳ ಬೆಳೆಸಿ ತಂದು ಹಾಕಬಹುದು, ಅಥವಾ ಭೂಮಿಯಲ್ಲಿ ಹಸಿರು ಗೊಬ್ಬರ ಸಿದ್ಧಪಡಿಸಿ ಮಾಡಬಹುದು. ಹಸಿರೆಲೆ ಮರಗಳಿಂದ ತಂದು ಹಾಕಬಹುದು, ಈಗ ಹೊಂಗೆ ಸೊಪ್ಪು ಇರಬಹುದು, ಗ್ಲೀರಿ ಸೀಡ್ ಇರಬಹುದು. ಇವುಗಳನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ, ಈ ಸಾವಯವ ಅಂತ ಹೇಳಿದ್ರೆ ಒಂದೇ ದಿವಸ ಆಗುದಲ್ಲ ಅಂತ ಅದಕ್ಕೆ ಹೇಳಿದ್ ನಾವು. ಈ ಬದುಗಳಲ್ಲಿ ನಾವು ಅದನ್ನ ಹಾಕೊಂಡ್ರೆ ಅದೇನಾಗುತ್ತೆ, ನಿಮಗೆ ಬದುಗಳಲ್ಲಿ ಹಾಕಿದ್ರೆ ನಿಮಗೆ ಈ ಕೀಟಗಳು ಹೊರಗಡೆಯಿಂದ ಬರೋದನ್ನು ಕೂಡ ತಪ್ಪಿಸ್ಲಿಕ್ಕೆ ಒಂಥರ ಬೇಲಿಯಾಗಿ ಆಗ್ತದೆ. ಈ ಬೇಲಿಯಾಗಿ ಈ ತರ ಹಸಿರುಗಳ ಎಲೆಗಳನ್ನ ನಾವು ಬಳಸ್ಕೊಂಡ್ರೆ ಆ ಒಂದು ಅಂಶ ಕೂಡ ನಮ್ಮಲ್ಲಿ ಗಾಳಿ ತಡೆಗಳಾಗಿ ವರ್ತಿಸಿ ಆಮೇಲೆ ಅದೇ ರೀತಿ ನಮಗೆ ಒಂದು ವರ್ಷಕ್ಕೊಂದು ಎರಡು ಮೂರು ಸಲ ಕಟಾವು ಮಾಡಿದ್ರೆ ಸುಮಾರಷ್ಟು ಪ್ರಮಾಣದ ಪೋಷಕಾಂಶಗಳು ಅದು ನಮಗೆ ಒದಗಿಸ್ತವೆ. ಸೊ ಈ ರೀತಿ ಮಾಡೋದ್ರಿಂದ ಕೂಡ ನಾವು ಪೋಷಕಾಂಶ ಮಾಡೋದು. ಆಮೇಲೆ ಕೆಲವು ಈ ಹರಳು, ಸೋಯಾಬೀನ್, ಹತ್ತಿ ಹಿಂಡಿಗಳಿಗೆ ಮಣ್ಣಿಗೆ ಸೇರಿಸೋ ಅಂದ್ರೆ ನಾನ್ ಎಡಿಬಲ್ ಆಯಿಲ್ಸ್ ಅಂತ, ತಿನ್ನಲಿಕ್ಕೆ ಏನು ಯೂಸ್ ಮಾಡಲ್ಲ ಅಂತ ಎಣ್ಣೆಯಿಂದ ತೆಗೆದಂತಹ ಹಿಂಡಿಗಳನ್ನು ಕೂಡ ನಾವು ಉಪಯೋಗಿಸಬಹುದು. ಆಮೇಲೆ ರಂಜಕ ಪೋಷಕಾಂಶನ ಕೊಡಬೇಕಾದ್ರೆ ಈ ಶಿಲಾರಂಜಕನ್ನ ನಾವು ಕೊಡಬಹುದು, ಸಾವಯವ ಕೃಷಿಯಲ್ಲಿ ಬಳಸ್ಕೋಬಹುದು. ಯಾಕಂತ ಹೇಳಿದ್ರೆ ಶಿಲಾರಂಜಕಕ್ಕೆ ಅದರ ಮಾತ್ರ ಬಳಸುವಾಗ ಮಾತ್ರ ಈ ರಂಜಕವನ್ನು ನಾವು ಕರಗಿಸುವಂತಹ ಒಂದು ಶಿಲೀಂಧ್ರ ಇರ್ತದೆ, ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ, ರಂಜಕವನ್ನು ಕರಗಿಸುವಂತಹ ಬ್ಯಾಕ್ಟೀರಿಯಾ ಅದರ ಜೊತೆಗೆ ನಾವು ಯೂಸ್ ಮಾಡಬೇಕು. ಆಮೇಲೆ ಪೊಟ್ಯಾಶ್ ಸಾಮಾನ್ಯವಾಗಿ ನಾವು ಏನು ಕೊಡ್ತೇವೆ, ನಾವು ಕೊಟ್ಟಿಗೆ ಗೊಬ್ಬರ ಅದರಲ್ಲಿ ಸಾಮಾನ್ಯ ಸಮ ಪ್ರಮಾಣದ ಪೊಟ್ಯಾಶ್ ಇರ್ತದೆ, ಅರ್ಧ ಶೇಕಡ ಸಾರಜನಕ ಇರೋದು, ಅರ್ಧ ಶೇಕಡ ಪೊಟ್ಯಾಶ್ ಕೂಡ ಇರ್ತದೆ. ಇನ್ನೂ ಏನಾದರೂ ಪೊಟ್ಯಾಶ್ ಅಂಶ ಜಾಸ್ತಿ ಇರೋದು ಏನಾದರೂ ಬೇಕು ಅಂತ ಹೇಳಿದ್ರೆ ಸಾಧ್ಯ ಇದರಲ್ಲಿ ನಾವು ಈ ಬೂದಿ ಅನ್ನೋದು, ಈಗ ಬೂದಿ ಉಪಯೋಗಿಸುವಂತಹ ಪ್ರಮಾಣ ಬಹಳ ಕಡಿಮೆ ಆಗಿದೆ, ಯಾಕಂದ್ರೆ ಎಲ್ಲರ ಹಳ್ಳಿ ಹಳ್ಳಿಯಲ್ಲೂ ಕೂಡ ಈಗ ಸ್ಟೌಗಳು ಏನೋ ಬಂದಿರೋದ್ರಿಂದ ಅಲ್ಲಿಂದ ನಾವು ಅಡುಗೆ ಮಾಡೋದ್ರಿಂದ ಬೂದಿ ಉತ್ಪನ್ನ ಆಗುವುದು ಹಳ್ಳಿಗಳು ಕೂಡ ಕಡಿಮೆ ಆಗಿಬಿಟ್ಟಿದೆ ಈಗ, ಅಥವಾ ಸಿಕ್ಕಿದ್ರೆ ಬೂದಿ ಒಂದು ಉತ್ತಮವಾದಂಥ ಒಂದು ಪೊಟ್ಯಾಶಿನ ಅಂಶ. ಆಮೇಲೆ ಈ ಕೆಲವರೆಲ್ಲ ಈ ಪಂಚಗವ್ಯ, ಜೀವಾಮೃತ ಇಂಥನ್ನೆಲ್ಲ ಮಾಡಿ ಉಪಯೋಗಿಸ್ತಾರೆ, ಅದು ಕೂಡ ಬಹಳ ಹೆಲ್ಪ್ ಮಾಡ್ತದೆ. ಆಮೇಲೆ ದ್ವಿದಳ ಧಾನ್ಯ ತರಕಾರಿಗಳನ್ನ ಅದನ್ನ ನಾವು ಯೂಸ್ ಮಾಡುವಾಗ, ಅದರ ಉಪಯೋಗಿಸುವಾಗ ಈ ರೈಸೋಬಿಯಂ ಇಂದ ಲೇಪನ ಮಾಡಬೇಕು. ಮತ್ತೆ ಕುರಿ ಗೊಬ್ಬರ ಇವೆಲ್ಲ ಬಳಸ್ಕೋಬಹುದು, ಖಂಡಿತವಾಗಿ ಬಳಸಬಹುದು, ಬಹಳ ಉತ್ತಮವಾದಂತ ಕೆಲವು ಏನು ರಾಸಾಯನಿಕಗಳನ್ನ ಬಳಸದೆ ಕುರಿ ಗೊಬ್ಬರ ಇಂಥವನ್ನೆಲ್ಲ ಹಾಕಿದ್ರೆ ಕುರಿ ಗೊಬ್ಬರ ಸ್ವಲ್ಪ ಪೊಟ್ಯಾಶ್ ಅಂಶ ಜಾಸ್ತಿ ಇರ್ತದೆ, ಉತ್ತಮವಾದಂತ ಗೊಬ್ಬರ. ಇನ್ನು ನೀರಾವರಿ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ಹೆಚ್ಚಾಗಿ ಈಗ ನೀರಾವರಿ ಹೆಚ್ಚಿನ ಈಗ ಒಂದು ಏನು ಹೈಟೆಕ್ ಪದ್ಧತಿಯನ್ನು ನಾವು ಯೂಸ್ ಮಾಡ್ತೇವೆ, ಅದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಮಾಡ್ತೇವೆ. ಹನಿ ನೀರಾವರಿ ಪದ್ಧತಿಯಲ್ಲಿ ನಮಗೆ ಮಲ್ಚಿಂಗ್ ಹಾಕ್ಲಿಕ್ಕೆ ಬರುತ್ತೆ, ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಹೊದಿಕೆ. ಪ್ಲಾಸ್ಟಿಕ್ ಹೊಲಿದಕ್ಕೆ ಒಂದು ಲೆಕ್ಕದಲ್ಲಿ ಅದು ಈ ಅಷ್ಟು ಪರಿಸರ ಸ್ನೇಹಿ ಅಲ್ಲ ಅಂತ ಹೇಳುವಂತ ಒಂದು ಇದು ಕೂಡ ಇದೆ, ಯಾಕಂದ್ರೆ ಅದನ್ನ ಆಮೇಲೆ ಬಳಸಿದ ಮೇಲೆ ಏನ್ ಮಾಡುದು ಅಂತ ಹೇಳಿ. ಆದ್ರೆ ನಾವು ಅದನ್ನೇ ಬಳಸಿದ ಮೇಲೆ ಚೆನ್ನಾಗಿ ಅದನ್ನ ಸಂಗ್ರಹ ಮಾಡಿ ಅದನ್ನ ರಿಸೈಕಲ್ ಮಾಡೋರಿಗೆ ನಾವು ಕೊಡೋದ್ರಿಂದ ಮಾರಾಟ ಅಂತ ಹೇಳಿಕೊಳ್ಳಲ್ಲ, ಅವ್ರು ತಗೊಂಡು ಹೋದಾಗ ಯೂಸ್ ಮಾಡಿದ್ರೆ ಸಾಕು, ಬಹಳಷ್ಟು ಲಾಭ ಇದೆ ಇದರಲ್ಲಿ. ನಾವು ಈಗ ಮಲ್ಚಿಂಗ್ ಮಾಡೋದು, ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿದ್ರೆ ಏನಾಗುತ್ತೆ, ನೀರಿನ ಒಂದು ಉಳಿತಾಯ ಆಗುತ್ತೆ ಅಂತ ಹೇಳಿ ನಾವು ಎಲ್ಲರೂ ಜಾಸ್ತಿ ತಿಳ್ಕೊಳ್ಳೋದು, ಅಥವಾ ಕಳೆಗಳ ನಿಯಂತ್ರಣ ಆಗುತ್ತೆ ಅಂತ ಹೇಳಿ. ಅದಕ್ಕಿಂತಲೂ ಜಾಸ್ತಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪೋಷಕಾಂಶಗಳ ಒಂದು ಸದ್ಬಳಕೆ ಆಗುತ್ತೆ. ಇಲ್ಲಾಂದ್ರೆ ನಾವು ಮಳೆ ಬರುವಾಗ ಅಥವಾ ನೀರು ಕೊಟ್ಟಾಗ ಪೋಷಕಾಂಶಗಳು ಪೋಲಾಗಿ ಹೋಗುತ್ತೆ, ಅದು ಲೀಚಿಂಗ್ ಆಗಿ ಹೋಗುತ್ತೆ, ಕೊಚ್ಚಿಕೊಂಡು ಹೋಗ್ತದೆ. ಸೊ ಅದನ್ನ ಉಳಿಸೋದು ಈ ಮಲ್ಚಿಂಗ್ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಕಳೆ ನಿಯಂತ್ರಣ ಆಗುತ್ತೆ, ಕಳೆಗಳು ಪೋಷಕಾಂಶಗಳಾಗುತ್ತೆ. ಸೊ ಅದರಿಂದ ಬಹಳಷ್ಟು ಲಾಭ ಇದೆ, ಕೂಲಿ ಆಳುಗಳ ಉಳಿತಾಯ. ಸೊ ಇದೊಂಥರ ವರದಾನ ಅಂತ ಹೇಳ್ಬೋದು. ಸಾವಯವ ಪದ್ಧತಿಯಲ್ಲಿ ಕೂಡ ಇದನ್ನ ನಾವು ಅಳವಡಿಸಿಕೊಂಡ್ರೆ ನಮಗೆ ಬಹಳಷ್ಟು ಸಮಸ್ಯೆಗಳನ್ನ ಇದು ಮಾಡಬಹುದು. ಮತ್ತೆ ತರಕಾರಿ ಬೆಳೆಗಳಿಗೆ ಆಧಾರ ಕೂಡ ಕೊಡಬೇಕಾಗುತ್ತೆ. ಈಗ ನಾವು ಆಧಾರ ಕೊಟ್ಟು ಕೊಡದೆ ಬೆಳೆಸಿದ್ರೆ ಅದೆಲ್ಲ ಮಣ್ಣಿಗೆ ಎಲ್ಲ ತಾಗಿ ಆಮೇಲೆ ಅದಕ್ಕೆ ಬರುವಂತಹ ರೋಗಗಳಿಂದ ಸುಮಾರಷ್ಟು ನಮ್ಮ ಉತ್ಪನ್ನಗಳು ಹಾಳಾಗ್ತವೆ. ಸೊ ಅದರಿಂದ ಆಧಾರ ಕೊಡೋದು ಸಾಮಾನ್ಯವಾಗಿ ಈ ವ್ಯವಸಾಯದಲ್ಲಿ ಬಹಳಷ್ಟು ಕಡ್ಡಾಯ ಅಂತ ಹೇಳ್ಬೋದು. ಇನ್ನು ಜೈವಿಕ ಕೀಟ ಮತ್ತು ರೋಗ ನಿರ್ವಹಣಾ ಕ್ರಮಗಳನ್ನು ಹೇಗೆ ಅನುಸರಿಸಬೇಕಾಗತ್ತೆ ಅಂತೀರ? ಈ ಸಾವಯವ ತರಕಾರಿ ಉತ್ಪಾದನೆ ಇದೊಂದು ಬಹಳ ಮುಖ್ಯವಾದಂತಹ ಒಂದು ವಿಷಯ. ಏನಾಗುತ್ತೆ ಅಂತ ಹೇಳಿದ್ರೆ, ರಾಸಾಯನಿಕ ರಹಿತ ತರಕಾರಿಗಳನ್ನು ಪಡೆಯಬೇಕಾದ್ರೆ ನಾವು ರಾಸಾಯನಿಕಗಳನ್ನು ಉಪಯೋಗ ಮಾಡಬಾರ್ದು ನಾವು ಈ ಪದ್ಧತಿಯಲ್ಲಿ. ಮತ್ತೆ ಒಳ್ಳೆಯ ಕೃಷಿ ಪದ್ಧತಿಗಳ ಜೊತೆಗೆ ಸೂಕ್ತವಾದ ಜೈವಿಕ ವಿಧಾನಗಳನ್ನು ಅನುಸರಿಸಿ ಕೀಟ ಮತ್ತು ರೋಗಗಳನ್ನು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯ ಅಂತ ನಮ್ಮ ಅಂದಾಜು. ಇದರಲ್ಲಿ ಕೆಲವೊಂದು ಉದಾಹರಣೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಮೊದಲೇ ಹೇಳಿದಾಗೆ ಕಾಲ ಮತ್ತು ಋತುಮಾನಕ್ಕೆ ಸರಿಯಾದ ಸೂಕ್ತವಾದ ತರಕಾರಿಗಳನ್ನು ಬೆಳೆಸೋದು, ರೋಗ ಮತ್ತು ಕೀಟ ನಿರೋಧಕ ತಳಿಗಳನ್ನು ನಾವು ಆಯ್ಕೆ ಮಾಡೋದು, ಉತ್ತಮ ಗುಣಮಟ್ಟದ ಬೀಜಗಳನ್ನು ಉಪಯೋಗಿಸೋದು ಅಂದರೆ ರೋಗ ಇಲ್ಲದಂತಹ ಬೀಜ ಆಯ್ತಲ್ಲ, ಆಮೇಲೆ ಜೀವಾಣುಗಳಿಂದ ಉಪಚರಿಸಿದ ಬೀಜಗಳ ಉಪಯೋಗ, ಹೌದೌದು, ಪ್ಲಾಸ್ಟಿಕ್ ತಟ್ಟೆ ಮತ್ತು ನೈಲಾನ್ ನೆಟ್ ಬಳಸಿ ಪಾಲಿಹೌಸ್ ಒಳಗಡೆ ಸಸಿಗಳ ಉತ್ಪಾದನೆ ಮಾಡೋದು, ಯಾಕಂದ್ರೆ ಅಲ್ಲಿ ರೋಗ ಮತ್ತು ಕೀಟಗಳು ಸೋಂಕು ಆಗಬಾರ್ದು ಅಂತೇಳಿ. ಆಮೇಲೆ ಪಾಲಿಥಿನ್ ಹೊದಿಕೆಯನ್ನು ಬಳಸೋದ್ರಿಂದ ಮಣ್ಣಿನಿಂದ ಬರುವಂತಹ ಕೆಲವು ರೋಗಾಣುಗಳು ಹಾಗೂ ಕೆಲವು ಈ ಥ್ರಿಪ್ಸ್ ಮತ್ತು ಮೈಟ್ಸ್ ನುಷಿಗಳ ಬಾಧೆ ಕೂಡ ಕಡಿಮೆ ಆಗಿದೆ. ಯಾಕಂತೇಳಿದ್ರೆ ಅಲ್ಲಿ ಈ ಪ್ರತಿಫಲನ, ಬೆಳಕು ಪ್ರತಿಫಲನ ಹೊಂದಿ, ಶಾಖ ಜಾಸ್ತಿ ಆಗಿ ಅಥವಾ ಬೆಳಕು ಪ್ರತಿಫಲನ ಹೊಂದಿ ಎಲೆ ಕೆಳಗೆ ಬೆಳಕು ಬಂದಾಗ ಸುಮಾರಷ್ಟು ಕೀಟಗಳ ಹತೋಟಿ ಕೂಡ ಅದರಲ್ಲಾಗಿದೆ. ಸೊ ಈ ರೀತಿ ಕೂಡ ಮಾಡ್ಬೋದು. ಆಮೇಲೆ ಕೆಲವು ಈ ನಾವು ಸ್ಯಾನಿಟೇಷನ್ ಅಂತ ಹೇಳ್ತೇವೆ ನಾವೆಲ್ಲ, ಸ್ವಚ್ಛತೆ ಕಾಪಾಡ್ಕೊಳ್ಳೋದು, ಒಂದು ಎರಡು ಗಿಡಗಳು ಫಸ್ಟ್ ಏನಾದ್ರು ಕಾಣ್ ಬಂದ್ರೆ ಅಂಥದ್ದನ್ನ ಕಿತ್ತು ಹಾಕ್ಬಿಟ್ಟು ನಾಶಪಡಿಸಿ, ಅಂದ್ರೆ ಮೊದಲನಂತ ಹಂತದಲ್ಲೇ ಅದನ್ನ ನಿಯಂತ್ರಣ ಮಾಡೋದು, ಅದು ಉಲ್ಬಣಗೊಳ್ಳಿಕ್ಕೆ ಹೋಗ್ಲಿಕ್ಕೆ ಮೊದಲು. ಸೊ ಈ ರೀತಿ ಮಾಡೋದು. ಆಮೇಲೆ ನಂಜಾಣ ರೋಗಗಳನ್ನು ಹರಡುವ ಕೀಟಗಳ ಹಾವಳಿ ನಿಯಂತ್ರಣ, ತಡೆಬೆಳೆಯಾಗಿ ಮುಖ್ಯ ಬೆಳೆಯ ತಾಕಿನಲ್ಲಿ ಸುತ್ತ ಮೂರಿನ ನಾಲ್ಕು ದಟ್ಟ ಸಾಲುಗಳನ್ನು ವೇಗವಾಗಿ ಬೆಳೆಯುವಂತಹ ಈಗ ಮುಸುಕಿನ ಜೋಳ ಇಂಥವೆಲ್ಲ ಮಾಡಿ ಸಾಲು ಬೆಳೆಗಳು, ಜೋಳ ಮೆಕ್ಕೆಜೋಳ ಸಿಹಿ ಜೋಳ ಇಂಥವನ್ನೆಲ್ಲ ಹಾಕೊಂಡು ನಾವು ಮಾಡ್ಬೋದು, ಅಂದ್ರೆ ಎತ್ತರದ ಬೆಳೆಗಳು. ಹೌದೌದು. ಆಮೇಲೆ ಈ ಮಣ್ಣಲ್ಲಿ ಬರುವಂತ ಕೆಲವು ರೋಗಾಣುಗಳನ್ನ ಅಥವಾ ಸಸಿ ಮಡಿನ ಮಣ್ಣಲ್ಲಿ ಮಾಡಬೇಕು ಅಂದ್ರೆ ಸೌರಶಾಖೀಕರಣ ಅಂತಿದೆ, ಅದನ್ನ ಮಾಡ್ಕೊಂಡು ಮಾಡಬಹುದು. ಬೆಳೆ ಪರಿವರ್ತನಾ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ನಾವು ಅನುಸರಿಸಲೇಬೇಕಾಗುತ್ತೆ. ಇದಲ್ಲದೆ ನಮಗೆ ಇನ್ನು ಸಿಂಪರಣೆ ಮಾಡಲಿಕ್ಕೆ ಕೆಲವುಗಳೆಲ್ಲ ಇರ್ತವೆ. ಮುಖ್ಯವಾಗಿ ಈಗ ರೋಗಗಳ ನಿಯಂತ್ರಣ ಮಾಡಬೇಕಂದ್ರೆ ನಾವು ಟ್ರೈಕೋಡರ್ಮ ಹರ್ಜಿಯಾನಮ್ ಅಂತ ಇದೆ, ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಅಂತಿದೆ, ಬ್ಯಾಸಿಲಸ್ ಸಬ್ಟಿಲಿಸ್ ಅಂತಿದೆ. ಇವೆಲ್ಲ ಸಾಮಾನ್ಯವಾಗಿ ಬರುವಂತಹ ಒಂದು ಅಂಶಗಳನ್ನ ಒಂದು ಲೀಟರ್ಗೆ 10 ಗ್ರಾಮ್ನಷ್ಟು ಬೆರೆಸಿ ಮಾಡಿ ನಿಯಮಿತವಾಗಿ ಸಿಂಪರಣೆ ಮಾಡ್ತಾ ಇರಬೇಕು. ರೋಗ ಬಂದ ಮೇಲೆ ನಾವು ಇದನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಆಗುದಿಲ್ಲ. ಕೆಮಿಕಲ್ ಸಾವಯವ ಗೊಬ್ಬರ ಜೊತೆಯಲ್ಲೂ ಮಿಶ್ರ ಮಾಡಿದ್ರು ಹಾಕ್ಬೋದು. ಹೌದು, ಅದು ಮಣ್ಣಿಂದ ಬರುವಂತ ರೋಗಗಳಿಗೆ ಇದು ಕೊಡುತ್ತೆ ಮತ್ತೆ ನಿರೋಧಕತೆಯನ್ನು ಉಂಟು ಮಾಡುತ್ತೆ. ಇದು ಬೆಳೆಗಳಿಗೆ ನಾವು ಸಿಂಪರಣೆ ಮಾಡ್ಬೇಕು. ನಾವು ಆಮೇಲೆ ಈ ಕೀಟಗಳ ನಿಯಂತ್ರಣಕ್ಕೆ ಒಂದು 5-6 ಜೈವಾಣುಗಳಿದಾವೆ. ಬೆವೇರಿಯಾ ಅಂತೇಳಿ, ವರ್ಟಿಸಿಲಿಯಂ ಅಂತಿದೆ, ಮೆಟರೈಸಿಯಂ ಅಂತಿದೆ. ಅದಲ್ಲದೆ ಈ ಬೇವಿನ ಉತ್ಪನ್ನಗಳು, ಬೇವಿನ ಎಣ್ಣೆನೂ ಯೂಸ್ ಮಾಡಬಹುದು, ಬೇವಿನ ಸೋಪನ್ನು ಯೂಸ್ ಮಾಡಬಹುದು. ಬೇವಿನ ಸೋಪ್ ಅಂತ ಹೇಳಿದ್ರೆ ನಾವು ಅದು ಸಾಬೂನು ಮಾಡುವಂತ ಕ್ರಮ ಇದೆ ನಮ್ಮ ಸಂಸ್ಥೆಯಲ್ಲಿ, ಅದನ್ನೆಲ್ಲ ಮಾಡುವಂಥದ್ದು ಹೇಳ್ಕೊಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದು ಮಾಡಬಹುದು. ಹಾಗೂ ಮತ್ತೆ ಕೀಟ ರೋಗ ನಿಯಂತ್ರಣ ಮಾಡಲು ಸಾಮಾನ್ಯವಾಗಿ ಒಂದು ಲೀಟರ್ಗೆ ಒಂದು 10 ಗ್ರಾಮ್ನಷ್ಟು ಹಾಕಿ ಇವನ್ನೆಲ್ಲ ನಾವು ಹೊಡಿಬೇಕಾಗುತ್ತೆ. ನಿಯಮಿತವಾಗಿ ಹೊಡಿಬೇಕು, ಒಂದು 10 ಸಲ 15 ಸಲ ಹೊಡಿಬೇಕಾಗುತ್ತೆ. ಅಂದ್ರೆ ಬೇವಿನ ಸೋಪ್ ಆಗ್ಬಹುದು, ಹೊಂಗೆ ಸೋಪು, ಇವನ್ನೆಲ್ಲ ಬರೆಸ್ಕೊಂಡು ಕೂಡ ಸಿಂಪರಣೆ ಮಾಡಬಹುದು. ಇದಲ್ಲದೆ ಈ ಕೆಮಿಕಲ್ ಅಂತ ಹೇಳಿದ್ರೆ ನಾವು ಈ ತಾಮ್ರದ ಒಂದು ಮೈಲ್ ತುತ್ತು ಅಂತ ಹೇಳ್ತಾ ನೋಡಿ, ಹೌದು, ಅದನ್ನು ಸಾವಯವ ಕೃಷಿಯಲ್ಲಿ ಬಳಸಲಿಕ್ಕೆ ಅದು ಅನುಮತಿ ಇದೆ. ಗಂಧಕವನ್ನು ಬಳಸ್ಕೋಬಹುದು, ಗಂಧಕವನ್ನು ಬಳಸಬಹುದು. ಇನ್ನು ಸಂರಕ್ಷಿತ ಬೇಸಾಯದಲ್ಲೂ ಕೂಡ ಸಾವಯವ ಕೃಷಿ ಮಾಡಬಹುದೇ? ಸಂರಕ್ಷಿತ ಬೇಸಾಯದಲ್ಲಿ ಸಾವಯವ ಕೃಷಿ ಮಾಡಬಹುದು. ಆದ್ರೆ ಈಗ ಸಂರಕ್ಷಿತ ಬೇಸಾಯವೇ ಒಂದು ಅಧಿಕ ವೆಚ್ಚವುಳ್ಳ ಒಂದು ಕೃಷಿ. ಸೊ ಅಲ್ಲಿ ನಾವು ಏನಾದರೂ ಮಾಡಿ ನಾವು ಲಾಭ ಪಡೀಲೇಬೇಕಾಗ್ತದೆ. ಹೆಚ್ಚು ಬಂಡವಾಳ ಹಾಕಿರ್ತೀವಿ, ಬಂಡವಾಳ ಹಾಕಿರ್ತೀವಿ. ನಾವು ಸಾವಯವ ಕೃಷಿ ಮಾಡಿ ಏನಾದರೂ ಅಷ್ಟು ಬಂಡವಾಳ ಬಂದಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಕೂಡ ಸಂಶೋಧನೆ ನಡೀತಾ ಇದೆ. ಆದ್ರೆ ಇನ್ನೊಂದು ನಾನು ಹೇಳ ಬಯಸ್ತೇನೆ, ಸಂರಕ್ಷಿತ ಬೇಸಾಯ ನಾವು ನಮಗೊಂದು ಪೂರಕವಾಗಿ ನಾವು ಉಪಯೋಗಿಸಬಹುದು ಸಾವಯವ ಕೃಷಿಗೆ. ಈಗ ನಾವು ಉದಾಹರಣೆಗೆ ನಾವು ಒಂದು ನೆಟ್, ಸಿಂಪಲ್ ನೆಟ್ ಮಾಡಿ ಒಂದು ಜಾಲಗ್ರಹ ಮಾಡಿ ಬದನೆ ಬೆಳೆಸಿದರೆ ಬದನೆಗೆ ಈ ಕಾಯಿಕೊರಕೆ ಸ್ಪ್ರೇ ಮಾಡುವಂತ ಪ್ರಶ್ನೆಯೇ ಬರುವುದಿಲ್ಲ. ಅದೇ ರೀತಿ ನೀವು ಕ್ಯಾಬೇಜ್, ಕಾಲಿಫ್ಲವರ್ ಎಲ್ಲ ಉಳಿಸಿದ್ರೆ ಅದಕ್ಕೆ ಬರುವಂತಹ ಕೀಟಗಳ ನಿಯಂತ್ರಣ ಬಹಳಷ್ಟು ಸುಲಭ. ಒಂದೇ ಒಂದು ಸ್ಪ್ರೇ ಮಾಡಿ, ಟೊಮೆಟೋಗೆ ಹಾಗೆ ನೀವು ಏನೋ ನೆಟ್ ಹೌಸ್ ಅಲ್ಲಿ ನೀವು ಟೊಮೆಟೊ ಬೆಳೆಸಿದ್ರೆ ಬಹಳಷ್ಟು ಕೀಟಗಳಿಂದ ಹರುವಂತ ರೋಗಗಳನ್ನು ನಾವು ಕಡಿಮೆ ಮಾಡೋದು. ಸೊ ಈ ರೀತಿ ಸಂರಕ್ಷಿತ ಬೇಸಾಯ ನಮಗೆ ಇದೊಂಥರ ಪೂರಕವಾಗಿ ಕೆಲಸ ಮಾಡುತ್ತೆ. ಸೊ ಅದು ನಮಗೆ ಅಷ್ಟು ಈ ರೋಗಗಳ ಮತ್ತು ಕೀಟಗಳ ನಿಯಂತ್ರಣಕ್ಕೆ ಅಷ್ಟು ಸಹಕಾರಿಯಾಗಲಿದೆ. ಇನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಯಾವ್ಯಾವ ತರಕಾರಿ ಬೆಳೆಗಳನ್ನು ಸಾವಯವ ರೀತಿಯಲ್ಲಿ ಬೆಳೆಯಲಾಗ್ತಾ ಇದೆ? ಈಗ ನಾವು ಸಾಮಾನ್ಯ ಒಂದು 2002 ಒಂದು 10-13 ವರ್ಷದ ಹಿಂದಿನಿಂದ ನಾವು ಶುರು ಮಾಡಿದ್ದೇವೆ. ಯಾವುದು, ನಾವು ಮೊತ್ತ ಮೊದಲನೇದಾಗಿ ಜಾಸ್ತಿ ಕೆಮಿಕಲ್ ಅನ್ನು ಬಿಡುವಂತಹ ಒಂದು ಕ್ಯಾಬೇಜ್ ಕಾಲಿಫ್ಲವರ್ನೇ ಶುರು ಮಾಡಿದ್ ನಾವು. ಹೌದೌದು, ಆ ಟೈಮಲ್ಲಿ ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಬೇವಿನ ಸೋಪು ಇಂಥವೆಲ್ಲ ಆವಿಷ್ಕಾರ ಆಗಿತ್ತು. ಅದನ್ನ ಬಳಸ್ಕೊಂಡು ನಾವು ಬಹಳಷ್ಟು, ನಾವು ಈಗ ಉದಾಹರಣೆಗೆ ನಾವು 10-12 ತರಕಾರಿಗಳನ್ನು ನಾವು ಯಶಸ್ವಿಯಾಗಿ ಬೆಳೆಸ್ತೇವೆ ಅಂತ ಹೇಳ್ಬೋದು. ಉದಾಹರಣೆಗೆ ಹೂಕೋಸು, ಎಲೆಕೋಸು, ಬೀನ್ಸು, ತಿಂಗಳ ಹುರುಳಿ, ಆಮೇಲೆ ಹಾಗೆ ಬಳ್ಳಿ ಬೀನ್ಸು, ಆಮೇಲೆ ಈರುಳ್ಳಿ, ಆಮೇಲೆ ನುಗ್ಗೆಕಾಯಿ. ಈ ಒಂದು 6-7 ತರಕಾರಿಗಳು ನಾನೊಂದು ಹೇಳೇನು ಹೇಳ್ತೇನೆ ಅಂತೇಳಿ, ಇದು ಸ್ವಲ್ಪ ಸುಲಭದ ಗುಂಪಿಗೆ ಸೇರಿದಂಥ ತರಕಾರಿ, ನಿಮಗೆ ಹೆಚ್ಚು ಇಳುವರಿ ಆಗಲ್ಲ. ಈಗ ನಮ್ಮ ಒಂದು ಏನೊಂದು ಅಂಕಿಅಂಶಗಳ ಪ್ರಕಾರ ಕೆಲವುದರಲ್ಲಿ ಕೆಮಿಕಲ್ ಅಲ್ಲಿ ಎಷ್ಟು ಇಳು ಬಂದಿದೆ ಅಷ್ಟೇ ಇಳು ಬಂದಿದೆ, ಕೆಲವುದರಲ್ಲಿ ಒಂದು 10-15% ಕಡಿಮೆ ಆಗಬಹುದು. ಆಲ್ಮೋಸ್ಟ್ ನಿಮಗೆ ಏನು ಒಂದು ತುಲನೆ ಮಾಡುವಷ್ಟು ಇಳುವರಿ ಬಂದಿದೆ. ಅದೇ ರೀತಿ ಇನ್ನು ಈ ಹರಿವೆ ಸೊಪ್ಪು, ಅಮರ ಅಂತ ಹೇಳ್ತೇವಲ್ಲ, ಅದು ಕೂಡ ನಾವು ಬಹಳ ಯಶಸ್ವಿಯಾಗಿ ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆಸಿದ್ದೇವೆ. ಇನ್ನು ಟೊಮೆಟೊ ಮತ್ತೆ ಈ ಗರ್ಕಿನ್ ಅಂತ ಮಿಡಿ ಸೌತೆಕಾಯಿ ಅಂತ ಬರುತ್ತೆ, ಬೆಂಡೆ ಮತ್ತೆ ಹಾಗಲಕಾಯಿ ಹಾಗೂ ಮೆಣಸಿನಕಾಯಿ, ಇದು ಈಗ ನಾವು ಮಾಡ್ತಾ ಇದ್ದೇವೆ. ಯಾವ್ದೇಳಿ, ನಾವು ಬೆಂಡೆ, ಹಾಗಲಕಾಯಿ, ಮೆಣಸಿನಕಾಯಿ ಇವು ಕೂಡ, ಯಾಕಂದ್ರೆ ಅದು ಸ್ವಲ್ಪ ಕಷ್ಟ ಅಂತ ಹೇಳುವಂತ ವರ್ಗೀಕರಣ ಮಾಡಿ ಆಮೇಲೆ ತಗೊಳ್ಳೋದು. ಇದು ಕೂಡ ನಾವು ಸಾಮಾನ್ಯವಾಗಿ ಅದರಲ್ಲೂ ಕೂಡ ಉದಾಹರಣೆಗೆ ಒಂದು ಎಕರೆಗೆ 1 ಟನ್ ಆಗುವಷ್ಟು ನಾವು ಕೆಂಪು ಮೆಣಸಿನಕಾಯಿ ನಾವು ಕಳೆದ ಸಲ ಮಾಡಿದಾಗ ಅದು ಬಂದಿದೆ. ಸೊ ಅಷ್ಟು ಇಳುವರಿ ತಗೋಬಹುದು. ಆಮೇಲೆ ಅದೇ ರೀತಿ ಹಾಗಲಕಾಯಿ ಒಂದು ಎಕರೆಗೆ 10 ಟನ್ ಆಗುವಷ್ಟು ನಾವು ಸಾವಯವ ಪದ್ಧತಿಯಲ್ಲಿ ತಗೊಂಡಿದ್ದೇವೆ. ಬೆಂಡೆನೂ ಅಷ್ಟೇ, ಬೆಂಡೆಯಲ್ಲಿ 1 ಎಕರೆಗೆ 1.5 ಟನ್ ಆಗುವಷ್ಟು ಬೆಂಡೆನೂ ಕೂಡ ಸಾವಯವ ಪದ್ಧತಿಯಲ್ಲಿ ತಗೊಂಡಿದ್ದೇವೆ. ಟೊಮೆಟೊ ನೀವು ಬಂದರೆ ಟೊಮೆಟೊಲ್ಲಿ ಅಷ್ಟೊಂದು 20 ಟನ್ ಆಗುವಷ್ಟು ಟೊಮೆಟೊ ತಗೊಂಡಿದ್ದೇವೆ. 20 ಟನ್ ಸಾಲದು ನಮಗೆ ಎಕರೆಗೆ, ನಮಗೆ 40 ಟನ್ ಬೇಕು, 50 ಟನ್ ಬೇಕು ಅಂತ ಹೇಳಿದ್ರೆ ಮಾತ್ರ ನೀವು ಬೇರೆ ಪದ್ಧತಿ ಹೋಗ್ಬೋದು. 20 ಟನ್ ಕೂಡ ನಿಮಗೆ ಒಳ್ಳೆ ಬೆಲೆ ಬಂತು ಅಂತ ಹೇಳಿದ್ರೆ ಸಾವಯವ ಪದ್ಧತಿಯಲ್ಲಿ ಬೆಳೆದ ಟೊಮೆಟೊ, ಇದು ಕೂಡ ನೀವು ಸಾಧ್ಯ ಅದನ್ನು ಕೂಡ ಅಳವಡಿಸಲಿಕ್ಕೆ. ರೈತ ಬಾಂಧವರೇ, ಸಾವಯವ ಪದ್ಧತಿಯಲ್ಲಿ ಈ ತರಕಾರಿ ಬೇಸಾಯದ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಶಂಕರ ಹೆಬ್ಬಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 944-91-05-802. ಇನ್ನೊಮ್ಮೆ ಹೇಳ್ತೀನಿ ಮೊಬೈಲ್ ಸಂಖ್ಯೆಯನ್ನು, 944-91-05-802. ತುಂಬ ಸಂತೋಷ ಡಾಕ್ಟರ್ ಶಂಕರ್ ಹೆಬ್ಬಾರ್ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸಾವಯವ ಕೃಷಿಯಲ್ಲಿ ತರಕಾರಿ ಬೇಸಾಯದ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಕೋವಿಡ್-19 ಇದೊಂದು ಸಾಂಕ್ರಾಮಿಕ ರೋಗ. ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಭಯ ಓಡಿಸೋಣ. ಕೊರೋನಾ ಸೋಲಿಸೋಣ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಾವಯವ ತರಕಾರಿ ಬೇಸಾಯ ಕುರಿತು ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾ ಶಂಕರ್ ಹೆಬ್ಬಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.